ಕಿಸಾನ್ ವಾಣಿ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕೇಳಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಇದರಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಪಿ ಚೇತನ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿಮಧುಸೂದನ್. ವಾ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ. ನಮ್ಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿರ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲೇ. SSR ಸಿಲ್ಕ್ಸ್, ಹಳೆ ಅಜ್ಜೆ ಕಚೇರಿ ರಸ್ತೆ, ಪಾಂಡ್ರಂಗ ದೇವಸ್ಥಾನದ ಹತ್ತಿರ, ಹಾಸನ. ಏನ್ ಶೇಷಪ್ಪ, ಮೊಬೈಲ್ ನೋಡ್ಕೊಂಡ್ ಕೂತಿದ್ಯಾ? ಓ ಬೆಸ್ಟ್. ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ, ಸೀದಾ ಅಕೌಂಟ್ಗೆ ಬರ್ತದ? ಹ್ಞೂ ಮೇಸ್ಟ್ರೆ. ಹಂಗಾದ್ರೆ ಆಫೀಸ್ ಇಂದ ಆಫೀಸ್ ಗೆ ಅಲಿಯೋದು ತಪ್ತು ಅನ್ನು. ಹೌದು ಮೇಸ್ಟ್ರೆ, ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ BJP ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ಓ ನೋಡಿ ಮೇಸ್ಟ್ರೆ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್. ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. BJPಗೆ ಭರವಸೆ, BJPಗೆ ವೋಟ್ ಮಾಡಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ. ಈ ವಿಷಯವನ್ನು ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಪಿ ಚೇತನ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಪ್ರತಿಯೊಂದು ಹಂಗಾಮಿನಲ್ಲಿಯೂ ಕೂಡ ಬೇರೆ ಬೇರೆ ತರಹದ ಸಮಸ್ಯೆಗಳು ಬರುತ್ತೆ, ಅಂತಹ ಸಮಸ್ಯೆಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಬೇಸಿಗೆಯಲ್ಲಿ ಜಾನುವಾರುಗಳನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಒಂದು ಸ್ವಲ್ಪ ಕಠಿಣವಾದಂತಹ ಸಂಗತಿ. ಯಾಕೆ ಅಂತ ಹೇಳಿದರೆ, ಈ ಬೇಸಿಗೆಯಲ್ಲಿ ಸಾಕಷ್ಟು ಮೇವಿನ ಕೊರತೆ ಇರುತ್ತೆ, ಉಷ್ಣಾಂಶ ಹೆಚ್ಚಾಗಿರುತ್ತೆ, ನೀರಿನ ಕೊರತೆಯೂ ಕೂಡ ಇರುತ್ತೆ. ಈ ಬೇಸಿಗೆಯ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಬಹಳ ಮುಖ್ಯವಾಗಿ ಏನೆಲ್ಲ ಬೇಕಾಗುತ್ತೆ, ಅದನ್ನು ಹೇಗೆ ನಾವು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ನೀವು ಕೂಡ ಕರೆಯನ್ನು ಮಾಡಿ ಈ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ತಾವು ಕೇಳಬಹುದು. ತಜ್ಞರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462889, ಮತ್ತೊಂದು ಸಂಖ್ಯೆ 2452258, SD ಕೋಡ್ ಸಂಖ್ಯೆ 08172. ಡಾಕ್ಟರ್ ಚೇತನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಬೇಸಿಗೆ ಹಂಗಾಮಿನಲ್ಲಿದ್ದೀವಿ ಸರ್, ನಿನ್ನೆ ಇವತ್ತು ಒಂದು ಸ್ವಲ್ಪ ಮಳೆ ಬಂದಿದೆ, ಹಾಗಾಗಿ ಒಂಚೂರು ಸ್ವಲ್ಪ ತಣ್ಣಗಾಗಿದೆ ವಾತಾವರಣವೂ ಕೂಡ. ಆದರೂ ಕೂಡ ಮುಂದಿನ ದಿವಸಗಳಲ್ಲಿ ಹೇಳಲಿಕ್ಕಾಗಲ್ಲ ನಮಗೆ, ಮೇ ಕಡೆಯವರೆಗೂ ಕೂಡ ಸಾಮಾನ್ಯವಾಗಿ ಬಿಸಿಲಿರುತ್ತೆ. ಈ ವರ್ಷದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚಾಗಿ ಬಿಸಿಲು ಇರತಕ್ಕಂಥದ್ದು, ತಡವಾಗಿ ಮಳೆ ಬರ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೇಸಿಗೆಯಲ್ಲಿ ಈ ಜಾನುವಾರುಗಳ ನಿರ್ವಹಣೆ ಯಾಕೆ ಅವಶ್ಯಕ? ನಮ್ಮ ರೈತರು ಇಲ್ಲಿವರೆಗೂ ಸಣ್ಣ ಪ್ರಮಾಣದಲ್ಲಿ ಜಾನುವಾರುಗಳನ್ನ ಸಾಕೊಳ್ತಾ ಬರ್ತಾ ಇದ್ರು. ಎರಡರಿಂದ ಐದು ಹಸುಗಳು, ಒಂದು 5-10 ಕುರಿ ಕೋಳಿಗಳು ಹೀಗೆ ಸಾಕೊಳ್ತಾ ಇದ್ರು. ಆದರೆ ಇತ್ತೀಚಿನಲ್ಲಿ ಜಾನುವಾರುಗಳಿಂದ ಬರುವಂಥ ಬೇಡಿಕೆ, ಹಾಲು ಇರ್ಬೋದು, ಕುರಿ ಮತ್ತು ಮೇಕೆಗಳಿಂದ ಮಾಂಸ ಇರ್ಬೋದು, ಕೋಳಿಗಳಿಂದ ಮೊಟ್ಟೆ ಇರ್ಬೋದು, ಇದರ ಬೇಡಿಕೆ ಜಾಸ್ತಿ ಆಗಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚೆಚ್ಚು ಜಾನುವಾರುಗಳನ್ನು ರೈತರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವರ್ಷ ಪೂರ್ತಿ ನಮಗೆ ಈ ರೀತಿ ಉತ್ಪಾದನೆ ಬೇಕು ಅಂದಾಗ ಈ ಬೇಸಿಗೆ ಕಾಲದಲ್ಲೂ ಸಹ ಒಂದು ಉತ್ತಮವಾದಂತಹ ನಿರ್ವಹಣೆಯನ್ನು ಮಾಡಿದ್ರೆ ಅವುಗಳಿಂದ ನಾವು ಹೆಚ್ಚು ಲಾಭವನ್ನ ಪಡೆಯಬಹುದು ಅನ್ನುವಂಥ ಸರ್ ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ನಾವು ಮಾತಾಡ್ತಾ ಮಾತಾಡ್ತಾ ಇನ್ನೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪವನ್ನು ಮಾಡೋಣ. ಯಾರು ಕರೆಯನ್ನ ಮಾಡಿದಾರೆ ನೋಡೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಹಲೋ, ಹಲೋ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ನನ್ನ ಹೆಸರು ಉಷಾರಾಣಿ ಅಂತ. ನಾನು ಅರ್ಕಲ್ಗೂಡಿಂದ, ಅರ್ಕಲ್ಗೂಡು ತಾಲೂಕು ಗಂಗನಾಳ ಗ್ರಾಮದಿಂದ ಮಾತಾಡ್ತಾ. ಮಾತಾಡಿ ಉಷಾರಾಣಿ ಅವರೇ. ಸರ್, ಇದು ಹಸುಗಳು ಸಾಕೋಬೇಕಲ್ವಾ? ನಮ್ಮಲ್ಲಿ ಎರಡು ಕಡಸ್ಗಳಿದಾವೆ. ಈ ಬೇಸಿಗೆಯಲ್ಲಿ ಅವಕ್ಕೆ ಒಣಮೇವನ್ನೇ ಕೊಡ್ಬೇಕು, ಹಸಿರು ಮೇವು ಕೊಡಬಾರ್ದು, ಅವಗೆ ಕಾಲುಗಳೆಲ್ಲ ಹಾಳ ಹೋಗ್ತವೆ, ತೊಡೆ ಎಲ್ಲ ವೀಕ್ ಆಗುತ್ತೆ ಅಂತ ಹೇಳ್ತಾರೆ, ಅದ್ ನಿಜನಾ? ಚೇತನ್ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿ. ಉಷಾ ಅವರೇ, ಸರ್ ಹೇಳಿ, ನಿಮ್ಮಲ್ಲಿರೋ ಕಡಸು ಯಾವ ತಳಿಯ ಹಸು? HF ನಾಟಿನೋ? ಇಲ್ಲ, ಒಂದು ನಾಟಿ ತಳಿ, ಇನ್ನೊಂದು ಜರ್ಸಿ ಮಿಶ್ರ ತಳಿ ಅದು. ಸೊ ನಿಮ್ಗೆ ತಪ್ಪು ಮಾಹಿತಿಯನ್ನ ಯಾರೋ ತಿಳಿಸಿದ್ದಾರೆ, ಸೊ ದಯವಿಟ್ಟು ಅದಕ್ಕೆ ಕಿವಿ ಕೊಡಬೇಡಿ. ಬೇಸಿಗೆಯಲ್ಲಿ ಹಸಿರು ಮೇವು ಕೊಟ್ಟಷ್ಟು ಜಾನುವಾರುಗಳು ಇನ್ನೂ ಚೆನ್ನಾಗಿ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೀತವೆ. ಬೇಸಿಗೆಯಲ್ಲಿ ಹಸಿರು ಮೇವು ಸಿಗೋದೇ ಕಷ್ಟ. ಅಂತದ್ರಲ್ಲಿ ನಾವು ಹಸಿರು ಮೇವು ಕೊಡದಲೇ ಇದ್ರೆ ಅವುಗಳಿಗೆ ಹೆಚ್ಚು ಹಾನಿ ಉಂಟಾಗ್ತದೆ. ಸೊ ನೀವು ನೋಡಿರ್ಬೋದು ನಮ್ಮ ಕಾಡಿನಲ್ಲಿರೋ ಜಾನುವಾರುಗಳು. ಸೊ ಈ ಮಳೆಗಾಲದಲ್ಲಿ ಮಿಕ್ಕಿದ ಸಮಯದಲ್ಲಿ ಯಾವಾಗ ಹಸಿರು ಮೇವು ಚೆನ್ನಾಗಿ ಸಿಗುತ್ತೋ ಅವಾಗ ದಷ್ಟಪುಷ್ಟವಾಗಿ ತಿಂದು ಮೈ ತುಂಬಿಕೊಂಡಿರುತ್ತೆ, ಮತ್ತು ಹೆಚ್ಚು ಹಾಲುಗಳನ್ನೂ ಕೊಡುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಹಸಿರು ಮೇವನ್ನ ತಪ್ಪಿಸ್ಬೇಡಿ. ಬೇಸಿಗೆ ಕಾಲದಲ್ಲೂ ಅಷ್ಟೇ, ಹಸಿರು ಮೇವು ಸಿಗದೇ ಇದ್ರೆ ನೀವು ಮೇವಿನ ಮರಗಳನ್ನ ಬೆಳೆಸಿ ರಸಮೇವನ್ನ ಸಂಗ್ರಹಿಸಿಟ್ಕೊಂಡು ರಸಮೇವನ್ನಾದ್ರೂ ನೀವು ಕೊಡ್ತಾ ಇರಬೇಕಾಗುತ್ತೆ. ಅವು ಎರಡು ವರ್ಷದ ಕಡಸುಗಳು, ಅದಕ್ಕೆ ಹಸಿರು ಮೇವು ಬದಲು ಅದಕ್ಕೆ ಒಣಮೇವನ್ನೇ ಕೊಡಿ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲ ಇಲ್ಲ, ಹಸಿರು ಮೇವು ಕೊಟ್ಟಷ್ಟು ಉತ್ತಮ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಧನ್ಯವಾದ ಕರೆ ಮಾಡಿದಕ್ಕಾಗಿ ಉಷಾರಾಣಿ ಅವರೇ. ಈ ಬೇಸಿಗೆನಲ್ಲಿ ತೀವ್ರವಾಗಿ ತೊಂದರೆಯನ್ನು ಅನುಭವಿಸ್ತಕ್ಕಂತಹ ಜಾನುವಾರುಗಳು ಯಾವ್ಯಾವು? ಸಹಜವಾಗಿ ನಮ್ಮ ರೈತರು ಕೋಳಿ ಸಾಕ್ತಾರೆ, ಕುರಿ ಸಾಕಾಣಿಕೆ ಮಾಡ್ತಾರೆ, ಹೈನುಗಾರಿಕೆ ಮಾಡ್ತೀವಿ. ಹೌದು, ಜಾನುವಾರುಗಳ ದೇಹದ ಉಷ್ಣಾಂಶ ಮೊದಲು ನಾವು ಗಮನಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅತಿಯಾಗಿ ತೊಂದರೆ ಅನುಭವಿಸೋದು ಕೋಳಿಗಳು. ಕೋಳಿಗಳು ಕೋಳಿಗಳು ಕಾರಣ ಏನಪ್ಪಾ ಅಂದ್ರೆ, ಮೊದಲೇ ಅದರಲ್ಲೂ ಬ್ರಾಯ್ಲರ್ ಕೋಳಿಗಳು, ಅವುಗಳ ದೇಹ ತೂಕ ಜಾಸ್ತಿ ಇರುತ್ತೆ. ಇನ್ನೊಂದು ಕರೆ ಇದೆ. ಹಾ, ಕೇಳೋಣ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಮಂಜುನಾಥ್ ಅಂತ, ಬಿಸಿಲೇ ಕಡೂರು ತಾಲೂಕು. ಮಾತಾಡಿ ಮಂಜುನಾಥ್, ಏನ್ ಪ್ರಶ್ನೆ ಇದೆ ಕೇಳಿ. ಮೂರು ತಿಂಗಳಾಗಿಂದ ಈಟ್ ಕೊಡಿಸ್ತಾ ಇದ್ದೀನಿ ಒಂದು ಕಂದು ಮೊಳಕಗೆ, ಅದು ನಿಲ್ತಾ ಇಲ್ಲ, ಅದರಿಂದ ಡಾಕ್ಟರ್ ಕೇಳಬೇಕು ಅಂತ ನಾನು ಫೋನ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ನೀವು ಏನು ಆಹಾರ ಕೊಡ್ತಾ ಇದ್ದೀರಾ ಕಡಸಿಗೆ? ಆಹಾರ ಕಾಕಿ ಜೋಳ ಸಪ್ಪೆ, ಹಾ, ಮುಸ್ರೆ, ಹಾ, ಇಟ್ಟು ಬಿಟ್ರೆ ಹಿಂಡಿ ಏನೋ ಕೊಡ್ತಾ ಇಲ್ಲ ಸ್ವಾಮಿ. ನೋಡಿ, ಒಂದು ಬೇಸಿಗೆಯಲ್ಲಿ ಈಗಾಗಲೇ ಮೇವಿನ ಅಭಾವ ಇದೆ, ಎಲ್ಲರೂ ಬರೀ ಒಣಹುಲ್ಲು ಮಾತ್ರ ಕೊಡ್ತಾ ಇರ್ತಾರೆ. ಇಲ್ಲ, ನಾವು ಕಾಕಿ ಜೋಳದ್ದು ಹಸಿದು ಕೊಡ್ತಾ ಇದೀವಿ ಸರ್. ಹಸಿದು ಕೊಡ್ತಾ ಇದ್ದೀರಾ? ಇದರ ಜೊತೆಗೆ ನೀವು ದಾಣಿ ಮಿಶ್ರಣನ, ಸಮತೋಲನ ಪಶು ಆಹಾರ ಅಂತ ಕರಿತೀವಿ, ಅದರಲ್ಲಿ ಅತಿ ಮುಖ್ಯವಾಗಿ ದಾಣಿ ಮಿಶ್ರಣನ ಕೊಡಲೇಬೇಕು. ಈ ದಾಣಿ ಮಿಶ್ರಣದಲ್ಲಿ ಹಿಂಡಿ ಇರುತ್ತೆ, ನುಚ್ಚಿರುತ್ತೆ, ಖನಿಜ ಮಿಶ್ರಣ ಇರುತ್ತೆ, ಮತ್ತೆ ಉಪ್ಪು ಇರುತ್ತೆ. ಇಷ್ಟನ್ನ ಅವುಗಳ ದೇಹ ತೂಕದ ಆಧಾರದ ಮೇಲೆ ಕೊಡಬೇಕು. ಉದಾಹರಣೆಗೆ ಅದು ನಿಮ್ಮ ಕಡಸು ಒಂದು 100-150 ಕೆಜಿ ಬರ್ತಾ ಇದೆ ಅಂದ್ರೆ, ಸುಮಾರು 2-2.5 ಕೆಜಿ ಅಷ್ಟು ನೀವು ದಾಣಿ ಮಿಶ್ರಣ ಕೊಡಬೇಕಾಗುತ್ತೆ. ಮಿಕ್ಕಿದ ಒಂದು 3 ಕೆಜಿ ಅಷ್ಟು ಒಣ ಹುಲ್ಲು, ಇನ್ನೊಂದು 3-3.5 ಕೆಜಿ ಒಣ ಅಂಶ ಕೊಡೋ ಅಂತ ಹಸಿರು ಹುಲ್ಲು ಕೊಡಬೇಕಾಗ್ತದೆ. ಇಷ್ಟನ್ನು ನೀವು ಕ್ರಮೇಣ ಕೊಡ್ತಾ ಬಂದ್ರೆ ಅವುಗಳ ದೇಹ ತೂಕನು ಚೆನ್ನಾಗಿರುತ್ತೆ, ಮತ್ತೆ ಗರ್ಭಕೋಶ ಇರ್ಬೋದು, ಮತ್ತೆ ಅದರಲ್ಲಿರೋ ಅಂಡಾಶಯಗಳು ಸಹ ಸರಿಯಾಗಿ ಕೆಲಸ ಮಾಡ್ತದೆ. ಈ ಬೇಸಿಗೆ ಸರಿ ಕೊಡ್ತಿದ್ದೀನಿ. ಹೌದೌದು, ಅದೇ ಅದನ್ನ ಹೇಳ್ತಿದ್ದಾರೆ ಮಂಜುನಾಥ್ ಅವರು. ನೀವು ಹಿಂಡಿಯನ್ನ ಕೊಡ್ತಾ ಇಲ್ಲ ಸರ್, ನಾಳೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಅಲ್ಲ, ಈಗ ಕೊಡ್ಸಿ ನೀವು ನಾಳೆ ಅದನ್ನ ಕೊಡ್ಸಿ, ಆದ್ರೆ ಆರೋಗ್ಯ ದಷ್ಟ ಪೌಷ್ಟಿಕಾಂಶ ಇರಬೇಕು ಮೈನಲ್ಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಇಂಜೆಕ್ಷನ್ ಕೊಡಿಸ್ರಿ, ಒಂದ ಏನ ಇದ್ಮಾಕಿ ಹಾಕ್ತೀನಿ, ಅದನ್ನ ಹಾಕಿ ಇದನ್ನ ಕೊಡೋಣ, ಅದು ನಿಲ್ತಿತ್ತೆ ಅಂತ ಹೇಳ್ತಾರೆ ಸರ್. ಹೌದೌದು, ಡಾಕ್ಟರ್ಗಳು ಪರೀಕ್ಷೆ ಮಾಡಿದ್ರೆ ಅದ್ರಲ್ಲಿ ಏನೋ ನ್ಯೂನ್ಯತೆ ಕಂಡುಕೊಂಡಿರ್ತಾರೆ, ಆಗ ಇಂಜೆಕ್ಷನ್ಗಳು ಕೊಡಬೇಕಾಗ್ಬರ್ತದೆ. ಅದರ ಜೊತೆಗೆ ನೀವು ಹಿಂಡಿನೂ ಕೊಡಬೇಕು, ಹಿಂಡಿನ ದಾಣಿ ಮಿಶ್ರಣದಲ್ಲೇ ಸೇರಿಸ್ಕೊಡಿ. ಈ ಭೂಸಾ ಕೊಡ್ತಾ ಇದ್ದೀನಿ, ಭೂಸಾ ಎಲ್ಲ ಬರುತ್ತಲ್ಲ, ಆ ಭೂಸಾ ನಾನು ಕೊಡ್ತಾ ಇದ್ದೀನಿ ಸರ್. ಸರಿ, ಅದನ್ನ ಕೊಟ್ಟು ಡಾಕ್ಟರ್ ಅಲ್ಲಿ ಪರೀಕ್ಷೆ ಮಾಡಿಸಿ. ಸರಿ ಸರ್. ಧನ್ಯವಾದ ಮಂಜುನಾಥ್ ಕರೆ ಮಾಡಿದ್ದಕ್ಕಾಗಿ. ಕೋಳಿಗಳ ಬಗ್ಗೆ ಹೇಳ್ತಾ ಇದ್ರಿ, ಅದರ ದೇಹದ ಉಷ್ಣಾಂಶ ಹೆಚ್ಚಾಗಿರುತ್ತೆ, ಅದರಲ್ಲೂ ಬ್ರಾಯ್ಲರ್ ಕೋಳಿಗಳು ಬೇಗ ಹೆಚ್ಚೆಚ್ಚು ವೇಗವಾಗಿ ಬೆಳೀತವೆ. ಅವುಗಳ ನಾರ್ಮಲ್ ಸಾಮಾನ್ಯ ಉಷ್ಣಾಂಶ 105-107 degrees ಇರುತ್ತೆ. ಸೊ ಹಾಗಾಗಿ ಬೇಸಿಗೆಯಲ್ಲಿ ಅತಿ ಹೆಚ್ಚು ತೊಂದರೆಯನ್ನ ಅನುಭವಿಸ್ತವೆ. ಅವು ಬಾಯಿ ಬಿಟ್ಟು ಉಸಿರಾಡ್ತಾ ಇರ್ತವೆ. ಅವುಗಳಿಗೆ ಹೆಚ್ಚು ತಂಪು ವಾತಾವರಣ ಬಿಡುತ್ತೆ. ಅದರ ನಂತರ ಬರೋದು ಹಂದಿಗಳು. ಅವು ದಡೂತಿ ದೇಹ ಇರುತ್ತೆ, ಮತ್ತೆ ಇವು ಎರಡು ಪ್ರಾಣಿಗಳಲ್ಲಿ ಬೆವರು ಗ್ರಂಥಿಗಳು ತುಂಬಾ ಕಡಿಮೆ, ಹಾಗಾಗಿ ಬೇಸಿಗೆಯನ್ನ ತಾಳೋದಿಲ್ಲ. ಆ ನಂತರ ಬರೋದು ಅಂದ್ರೆ ನಮ್ಮ ಮಿಶ್ರ ತಳಿ ಹಸುಗಳು, ಅದರಲ್ಲೂ HF ತಳಿ. ನಾಟಿ ಹಸುಗಳು ಅವು ಈ ಉಷ್ಣಾಂಶ ಜಾಸ್ತಿ ಇದ್ರೂ ಚೆನ್ನಾಗಿ ಒಕ್ಕೊಂಡು ತೊಂದರೆ ಅನುಭವಿಸಲ್ಲ. ಮಿಶ್ರತಳಿ HF ರಾಸ್ಗಳು ಮತ್ತು ನಮ್ಮ ಎಮ್ಮೆಗಳು ಇವು ಬೇಸಿಗೆಯನ್ನ ಅಷ್ಟು ತಡೆದುಕೊಳ್ಳಲ್ಲ. ಕುರಿ ಮೇಕೆಗಳಲ್ಲೂ ಅಷ್ಟೆ, ಅವು ಉಷ್ಣಾಂಶ ತಡ್ಕೊಂಡ್ರು ಸಹ ಉತ್ಪಾದನೆ ಸ್ವಲ್ಪ ಕುಂಠಿತವಾಗ್ಬೋದು. ಹಾಗಾಗಿ ರೈತರು ಹೆಚ್ಚು ಗಮನ ಕೊಡಬೇಕು ಅಂತಂದ್ರೆ HF ರಾಸ್ಗಳನ್ನ ಸಾಕೊಂಡ್ರೆ ಈ ನಿರ್ವಹಣೆ ಕ್ರಮಗಳನ್ನ ಅನುಸರಿಸಲೇಬೇಕಾಗುತ್ತೆ. ಏನೆಲ್ಲ ನಿರ್ವಹಣಾ ಕ್ರಮಗಳನ್ನ ಕೋಳಿಗಾಗ್ಬೋದು, ಹಂದಿಗಾಗ್ಬೋದು, ನಮ್ಮ ಮಿಶ್ರತಳಿ ಹಸುಗಳಿಗಾಗ್ಬೋದು, ಏನು ನಿರ್ವಹಣೆ ಕ್ರಮವನ್ನ ಅನುಸರಿಸಬೇಕು? ವೈಜ್ಞಾನಿಕವಾಗಿ ಬೇಸಿಗೆಯಲ್ಲಿ ಅವುಗಳನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಮೂರು ವಿಭಾಗಗಳನ್ನಾಗಿ ನಾವು ನೋಡಬೇಕಾಗುತ್ತೆ. ಮೊದಲನೇದು ಅವುಗಳಿಗೆ ಕಟ್ಟಿರುವಂತಹ ಕೊಟ್ಟಿಗೆ ಅಥವಾ ಮನೆ. ಇದನ್ನ ನಾವು ತುಂಬಾ ವೈಜ್ಞಾನಿಕವಾಗಿ ಕಟ್ಟಿದ್ರೆ ಆದಷ್ಟು ಈ ಬೇಸಿಗೆ ತೀವ್ರತೆಯನ್ನ ಕಡಿಮೆ ಮಾಡಬಹುದು. ಮೊದಲಿಗೆ ಕೊಟ್ಟಿಗೆಯನ್ನ ನಾವು ಪೂರ್ವ ಪಶ್ಚಿಮ ಮುಖವಾಗಿ ಕಟ್ಟಬೇಕು. ಇದರಿಂದ ಏನಪ್ಪಾ ಆಗುತ್ತೆ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಮನೆ ಕೊಟ್ಟಿಗೆ ಒಳಗಡೆ ಬೀಳೋದಿಲ್ಲ, ಹೀಗಾಗಿ ಕೊಟ್ಟಿಗೆ ಉಷ್ಣಾಂಶ ಸ್ವಲ್ಪ ತಂಪಾಗಿರುತ್ತೆ. ಇದು ಮೊದಲನೇದು, ಕಟ್ಟೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಆ ನಂತರ ಅತಿ ಮುಖ್ಯವಾಗದ್ದು ಏನಪ್ಪಾ ಅಂತಂದ್ರೆ ಕಟ್ಟಿದ ಕೊಟ್ಟಿಗೆಯಲ್ಲಿ ಗಾಳಿ ಬೆಳಕು ಸ್ವಚ್ಛವಾಗಿ ಸ್ವಚ್ಛಂದವಾಗಿ ಆಡ್ತಾ ಇರೋ ರೀತಿ ಇರಬೇಕು. ಇದಕ್ಕೆ ನಾವು ಅರೆ ಅಥವಾ ತೆರೆದ ಮನೆ ಪದ್ಧತಿ ಅಂತ ಹೇಳ್ತೀವಿ. ಇದರಲ್ಲಿ ಅರ್ಧ ಗೋಡೆ ಮಾತ್ರ ಕಟ್ಟಿರ್ತಾರೆ. ಹೀಗಾಗಿ ಏನಾಗುತ್ತೆ, ಗಾಳಿ ಹೆಚ್ಚು ಒಳಗಡೆ ಸ್ವಚ್ಛಂದಾಗಿ ಬರುತ್ತೆ, ಮತ್ತೆ ಕೊಟ್ಟಿಗೆಯಲ್ಲಿ ಉತ್ಪಾದನೆ ಆಗುವಂತ ಅಮೋನಿಯಾ ಇರ್ಬೋದು, ಇತರ ವಾಸನೆಯುಕ್ತ ಏನಿರುತ್ತಲ್ಲ ಅದೆಲ್ಲ ಹೊರಗೆ ಹೊರಗಡೆ ಹೋಗುತ್ತೆ. ಸೊ ಕಿಟಕಿ ಬಾಗಿಲುಗಳು ದೊಡ್ಡದಾಗಿರ್ಬೇಕು, ಸಂಪೂರ್ಣ ಅರ್ಧ ಗೋಡೆ ಮಾತ್ರ ಕಟ್ಟಿರ್ಬೇಕು. ಈ ರೀತಿಯಾಗಿದ್ದಂತ ಒಂದು ಕೊಟ್ಟಿಗೆಯಲ್ಲಿ ತಂಪು ವಾತಾವರಣ ಇರುತ್ತೆ, ಅದು ಮುಖ್ಯ ಸೂಕ್ತವಾದದ್ದು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಮ್ಮ ಹೆಸರು ನಂಜುಂಡಸ್ವಾಮಿ. ಎಲ್ಲಿಂದ ನಂಜುಂಡಸ್ವಾಮಿ ಅವರೇ? ಸರ್, ನಾವು ಚಿನ್ನಿಗ ಜನ್ನಾಪುರ ಮೂಡಿಗೆರೆ. ಮಾತಾಡಿ ಮಾತಾಡಿ. ಇದು ಬೆಕ್ಕು ನಾಯಿಗಳ ಬಗ್ಗೆ ನಮಗೆ ಒಂದು ಇದ್ಬೇಕು, ವಿವರವಾದ ಇದ್ಬೇಕಾಗಿತ್ತು. ಏನ್ ಬೇಕು ಹೇಳಿ, ಬೆಕ್ಕು ನಾಯಿಗೆ ಸಂಬಂಧಪಟ್ಟಂಗೆ. ಬೆಕ್ಕು ನಾಯಿಗಳನ್ನ ಸಾಕೋದಕ್ಕೆ ನನಗೆ ತುಂಬಾ ಖುಷಿ. ಸಾಕ್ತಾ ಇದ್ದೀರಾ ಈಗ? ಸಾಕ್ತಾ ಇದ್ದೀನಿ. ಮನೇಲಿ ಈಗ ಮೂರು ಬೆಕ್ಕಿದೆ, ಎರಡು ನಾಯಿ ಇದೆ. ಅವೆರಡು ಅಣ್ಣ ತಂದಿರ್ತಾರ? ಇರ್ತವೆ. ಚೆನ್ನಾಗಿದೆ, ತುಂಬಾ ಖುಷಿ ಆಗುತ್ತೆ ನನಗೆ. ಬೇಸಿಗೆನಲ್ಲಿ ಅವಕ್ಕೆ ಏನ್ ಸಮಸ್ಯೆ ಆಗುತ್ತೆ, ಹೇಗೆ ನೋಡ್ಕೋಬೇಕು ಅಂತ ಚೇತನ್ ಅವ್ರು ಹೇಳ್ತಾರೆ ಕೇಳಿ. ನಮಸ್ಕಾರ ಚನ್ನಪ್ಪ ಅವರೇ. ನಂಜುಂಡಸ್ವಾಮಿ ಅವರು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಬೇಸಿಗೆಯಲ್ಲಿ ಈ ಬೆಕ್ಕು ಮತ್ತು ನಾಯಿಗಳನ್ನ ಸಾಕೋದ್ಲಿಕ್ಕೆ? ಇಲ್ಲ, ನನಗೆ ಬೆಕ್ಕು ನಾಯಿ ಅಂದ್ರೆ ಭಾರಿ ಪ್ರೀತಿ ಜಾಸ್ತಿ. ಹೇಳಿ ಈಗ ಸಮಸ್ಯೆ ಏನಿದೆ ಹೇಳಿ ನಂಜುಂಡಸ್ವಾಮಿ ಅವರೇ. ಅದನ್ನ ಸಾಕೊಂಡಿದ್ದೀನಿ. ಅಲ್ಲ, ಈಗ ನಿಮ್ಗೆ ಏನಾದ್ರು ಸಮಸ್ಯೆ ಇದೆಯಾ ಅದರಲ್ಲಿ, ಅದ್ರ ಬಗ್ಗೆ ಹೇಳಿ. ಅಲ್ಲ, ಅದಕ್ಕೋಸ್ಕರ ಈಗ ನಾಯಿಗೆ ಬೇಕು ಏನು ಅಂಟು ಅಂಟುತ್ತಾ ಸನ್ನಿವೇಶ? ಇಲ್ಲ, ಏನು ತೊಂದರೆ ಇಲ್ಲ, ಒಟ್ಟಿಗೆ ಸಾಕ್ಬಹುದು. ಒಂದು ನಿಮ್ಗೆ ಲಸಿಕೆಗಳು ಬರ್ತದೆ, ಆ ಲಸಿಕೆಗಳನ್ನ ಹಾಕೊಂಡ್ರೆ ನಾಯಿ ಬೇಕು ಯಾವುದು ಕಾಯಿಲೆ ಬರಲ್ಲ, ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ಸಾಕ್ಬಹುದು. ಉದಾಹರಣೆಗೆ ರೇಬಿಸ್ ಕಾಯಿಲೆ ಇದೆ, ಅದಕ್ಕೆ ವರ್ಷ ವರ್ಷ ನೀವು ವ್ಯಾಕ್ಸಿನ್ ಹಾಕ್ಸ್ಬೇಕಾಗತ್ತೆ. ಈಗ ನಾಯಿ ತಿಂದ ಅನ್ನನ ಬೆಕ್ಕಿಗೆ ಹಾಕ್ತಿವಿ, ಅನ್ನನ ನಾಯಿಗೆ ಹಾಕ್ತಿವಿ. ಈಗ ಎರಡಕ್ಕೂ ಏನು ರೋಗಗಳಿಲ್ಲ ಅಂತಂದ್ರೆ ಏನೋ ಯಾವುದೇ ಕಾರಣಕ್ಕೂ ಹರಡೋದಿಲ್ಲ, ತೊಂದರೆ ಇಲ್ಲ, ಹಾಕ್ಬೋದು, ನೀರನ್ನು ಸಹ ಕುಡಿಬಹುದು. ನೀವು ಹತ್ತಿರದ ಪಶುವೈದ್ಯರ ಹತ್ರ ಹೋಗಿ ಏನೇನು ಲಸಿಕೆಗಳು ಲಭ್ಯ ಇದೆ ಆ ಲಸಿಕೆಗಳನ್ನೆಲ್ಲ ಕ್ರಮವಾಗಿ ಹಾಕಿಸ್ಬೇಕು ಅವಕ್ಕೆ. ತುಂಬಾ ಧನ್ಯವಾದ, ತುಂಬಾ ತಿಳಿಸಿಕ್ ನನಗೆ, ಯಾಕಂದ್ರೆ ನಾಯಿ ಬೇಕು ನನಗೆ ತುಂಬಾ ಪ್ರೀತಿ ಜಾಸ್ತಿ. ಲಸಿಕೆಗಳನ್ನ ಹಾಕಬಿಡಿ, ವ್ಯಾಕ್ಸಿನೇಷನ್ ಬಹಳ ಮುಖ್ಯ ಆಗುತ್ತೆ. ಸಮೀಪದಲ್ಲಿ ನಿಮ್ಗೆ ಎಲ್ಲಿ ಪಶು ವೈದ್ಯಕೀಯ ಆಸ್ಪತ್ರೆ ಇರುತ್ತೋ? ಅದೊಂದು ಹಾಕ್ಸ್ಕೊಂಡ್ರೆ, ಇದಕ್ಕೆ ರೋಗ ಬಂದ್ರೆ ಅದಕ್ಕೆ ಬರಲ್ಲ, ಅದಕ್ಕೆ ಬಂದ್ರೆ ಇದಕ್ಕೆ ಬರಲ್ಲ. ಹೌದು. ನೀವು ತಿಳಿಸಿದಕ್ಕೆ ನಮಗೆ ಧನ್ಯವಾದ. ಧನ್ಯವಾದ ನಂಜುಂಡಸ್ವಾಮಿ ಅವರೇ. ನಾವು ಮುಂದಿನ ಕರೆಗೆ ಹೋಗುವ ಮುನ್ನ ಹೇಳಿದ್ರಿ ಕೊಟ್ಟಿಗೆ ಹೇಗಿರಬೇಕು, ಬೇಸಿಗೆಗೆ ಸೂಕ್ತವಾಗಿ ಹೇಗೆ ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿ. ಹೌದು, ಎರಡು ವಿಷಯ ಹೇಳದೆ, ಒಂದು ಪೂರ್ವ ಪಶ್ಚಿಮ ಮುಖವಾಗಿರಬೇಕು, ಇನ್ನೊಂದು ಗೋಡೆಗಳ ಅರ್ಧ ಕಟ್ಟಿರಬೇಕು, ಕಿಟಕಿ ಬಾಗಿಲುಗಳು ದೊಡ್ಡದಾಗಿರಬೇಕು, ಇದು ಮುಖ್ಯವಾಗಿ. ನಂತರ ದನದ ಕೊಟ್ಟಿಗೆ ಮೇಲ್ಛಾವಣಿ, ಸಹಜವಾಗಿ ನಾವೇನ್ ಮಾಡ್ತೀವಿ, ಒಂದು ಜಿಂಕ್ ಶೀಟ್ ಅಲ್ಲಿ ಕಟ್ತೀವಿ, ಇಲ್ಲ ಆಸ್ಬೆಸ್ಟಸ್ ಶೀಟ್ ಇರುತ್ತೆ, ಇಲ್ಲ ಹಂಚಿನ ಮನೆ ಇರುತ್ತೆ. ಹಂಚಿನ ಮನೆ ಇದ್ರೆ ತಂಪು ವಾತಾವರಣ ಕೊಡುತ್ತೆ, ಅದು ತುಂಬಾ ಸೂಕ್ತ. ಆದರೆ ಕಡಿಮೆ ಖರ್ಚು ಅಂತೇಳಿ ಎಲ್ಲರೂ ಇತ್ತೀಚೆಗೆ ಜಿಂಕ್ ಶೀಟ್ಗಳನ್ನ ಅಳವಡಿಸ್ತಾರೆ. ಅಲ್ಲಿ ವಾತಾವರಣ ಕೊಟ್ಟಿಗೆ ಒಳಗಿನ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಒಂದು ಏನ್ ಮಾಡಬಹುದು ಅಂದ್ರೆ, ಜಿಂಕ್ ಶೀಟ್ ಮೇಲ್ಭಾಗದಲ್ಲಿ ಬಿಳಿ ಸುಣ್ಣದ ಬಣ್ಣದ ಯಾವ್ದಾದ್ರು ಪೇಂಟ್ ಹೊಡೆದ್ರೆ ಅಥವಾ ಸುಣ್ಣ ಹೊಡೆದ್ರೆ ಅನುಕೂಲ, ತಂಪಾಗಿರ್ತದೆ. ಇದನ್ ಬಿಟ್ಟು ಮೇಲ್ ಹೊದಿಕೆಯಾಗಿ ಭತ್ತದ ಹುಲ್ಲು ಅಥವಾ ತೆಂಗಿನ ಗರಿಗಳನ್ನ ಹಾಕ್ಬೋದು. ಇನ್ನೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಜಗದೀಶ್ ಸರ್, ಸಕ್ಲೇಶ್ಪುರ ತಾಲೂಕು ಪಾಲಳ್ಳಿಯಿಂದ ಸರ್. ಮಾತಾಡಿ ಜಗದೀಶ್ ಸರ್. ಅದೇ ದನಗಳಿಗೆ ಸರ್ ಬೇಸಿಗೆಯಲ್ಲಿ ಹಲಸಿ ಸೊಪ್ಪು ಬಾಡಿಸ್ಬಿಟ್ಟು ಹಾಕ್ಬೋದು ಅಂತ ಸರ್ ನಮ್ಮ. ಹಲಸಿನ ಸೊಪ್ಪು, ಹಲಸಿನ ಸೊಪ್ಪು ಹಾಕ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಬಾಳೆ ಸೊಪ್ಪು ಸರ್? ಬಾಳೆ ಸೊಪ್ಪು ಹಾಕ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ಯಾವುದೇ ಒಂದು ಪದಾರ್ಥನ ನೀವು ನೂರಕ್ ನೂರರಷ್ಟು ಹಾಕ್ಬಾರ್ದು. ಬೇರೆ ಹುಲ್ಲು ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ಏನು ತೊಂದರೆ ಆಗಲ್ಲ. ಅದೇ ಸರ್ ಹಾಕ್ತಾ ಇದೀವಿ, ಅದಕ್ಕೆ ಕೇಳಿ ಸರ್. ಹೌದು, ಮುಂದೆ ಉಂಟಾ ಅಂತ ಕೇಳಿ ಸರ್. ಇಲ್ಲ ಇಲ್ಲ, ತೊಂದರೆ ಏನಿಲ್ಲ. ಈ ಬಾಳೆ ಸೊಪ್ಪಿನಲ್ಲಿ ಟ್ಯಾನಿನ್ ಅಂತ ಒಂದು ಅಂಶ ಇರುತ್ತೆ. ನಾವು ಟೀ, ಗಟ್ಟಿ ಟೀ ಕುಡಿದಾಗ ಏನಾಗುತ್ತಲ್ಲ ಆ ರೀತಿ ಬಾಯಲ್ಲಿ ಒಗರು ಒಗರು ಆಗುತ್ತೆ. ಅಲ್ಲ ಸರ್, ಅದು ಬಾಡಿಸ್ಬಿಟ್ಟು ಹಾಕ್ತೀವಿ ಸರ್, ಬಾಡಿಸಿ ಹಾಕ್ತೀವಿ. ಆದ್ರೂ ತೊಂದರೆ, ಬಾಡಿಸಿ ಹಾಕಿದ್ರೆ ಒಳ್ಳೆ ಸರ್. ಅಲ್ಲ, ಹಾಕ್ಬಾರ್ದ ಈಗ ಸರ್? ಬಾಡಿಸಿ ಹಾಕೋದಂದ್ರೆ ಏನು, ಒಣಗಿಸ್ತೀರಾ? ಅಲ್ಲ ಸರ್, ಫುಲ್ ಒಣಗಿಸಲ್ಲ ಸರ್. ಇವತ್ತು ಬೆಳಿಗ್ಗೆ ನೆರಳಿಗೆ ಇಟ್ಬಿಟ್ಟು, ಇವತ್ತು ಕಡಿತೀವಲ್ಲ, ಬೆಳಿಗ್ಗೆ ಕಡಿದ್ಬಿಟ್ಟು ನೆರಳಲ್ಲಿ ಇಟ್ಟಿರ್ತೀವಿ ಸರ್. ಅದು ಸೊನೆ ಎಲ್ಲ ಹೋಗಿರುತ್ತೆ ಅಂತ ನಮ್ದು ಒಂದು ಅಭಿಪ್ರಾಯದಲ್ಲಿ ಮಾಡೋದು ಸರ್. ಸರಿ, ತೊಂದರೆ ಇಲ್ಲ, ತಿನ್ನಿಸ್ಬೋದು. ಬಟ್ ಬರೀ ಬಾಳೆ ಎಲೆನೇ ತಿನ್ನಿಸಿದ್ರು ತೊಂದರೆ ಆಗುತ್ತೆ. ಸೊ ನೀವು ಅದು ಬೇರೆ ಹುಲ್ಲಿನ ಜೊತೆ ಮಿಶ್ರಣ ಮಾಡಿ ನೀವೊಂದು 5 ಕೆಜಿ ಕೊಡ್ತೀರಾ ಅಂದ್ರೆ 1 ಕೆಜಿ ಅಷ್ಟು ಬಾಳೆ ಇದನ್ನ ಕೊಡಿ, ತೊಂದರೆ ಇಲ್ಲ. ಸರ್, ಹಲಸೆ ಸೊಪ್ಪು ಅದು ಮಿಕ್ಸ್ ಮಾಡ್ಕೊಡ್ತೀವಿ, ಮತ್ತೆ ಒಣ ಹುಲ್ಲು ಬುಳು, ಈಗ ಬೇಸಿಗೆಲಿ ಸ್ವಲ್ಪ ಜೋಳ, ಅದೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಡ್ತೀವಿ ಸರ್. ಹಾಗಿದ್ರೆ ತೊಂದರೆ ಇಲ್ಲ. ಸ್ವಲ್ಪ ಸ್ವಲ್ಪ ಪ್ರಮಾಣನ ದಿನದ 3 ಹೊತ್ತು ಕೊಟ್ರೆ ಏನು ತೊಂದರೆ ಆಗಲ್ಲ. ಒಂದೇ ಸಲ ಒಂದೇ ಪದಾರ್ಥ ಜಾಸ್ತಿ ಪ್ರಮಾಣದಲ್ಲಿ ಕೊಡಬಾರ್ದು. ಸರ್, ನಮ್ಮ ಇಲ್ಲಿಗೆ ಯಾವ ತಡಿ ಒಳ್ಳೆ ಸರ್? ನಮ್ದು ಸ್ವಲ್ಪ ಮಳೆ ಆಗುತ್ತೆ, ಸಕಲೂರು ತಾಲೂಕು ಅದೇ ಪಾಲಹಳ್ಳಿ ಅಂತ. ಯಾವ ಹೋಬ್ಳಿಗೆ ಬರುತ್ತೆ ಸರ್? ಎಷ್ಟೂರು ಹೋಬ್ಳಿ ಬರುತ್ತೆ? ಎಷ್ಟೂರು ಸ್ವಲ್ಪ ಜಾಸ್ತಿನೇ ಇರುತ್ತಲ್ವ ಮಳೆ? ಮಳೆ ಸ್ವಲ್ಪ ಜಾಸ್ತಿ ಸರ್, ಒಂದು 100 ಸೆಂಟಿಮೀಟರ್ ಎಲ್ಲ ಇರುತ್ತೆ. HF ಜರ್ಸಿ ಎರಡೂ ತಳಿಗಳು ಆ ಭಾಗಕ್ಕೆ ಹೋಗುತ್ತೆ, ಏನು ತೊಂದರೆ ಇಲ್ಲ. ಯಾಕೆಂದ್ರೆ ತಂಪು ವಾತಾವರಣ ಇರೋದ್ರಿಂದ HF ಜರ್ಸಿ ಎರಡೂ ತಳಿಗಳನ್ನ ಸಾಕ್ಬೋದು. ಬಟ್ ಕೊಟ್ಟಿಗೆ ವಾತಾವರಣ ಯಾವಾಗ್ಲೂ ಒಣವಾಗಿರ್ಬೇಕು, ಡ್ರೈ ಇರಬೇಕು, ನೀರು ನಿಲ್ಲೋ ಆಗಿರಬಾರ್ದು. ಯಾವ್ದಾದ್ರು ಎರಡರಲ್ಲಿ ಯಾವ್ದನ್ನಾದ್ರೂ ಸಾಕಬಹುದು, ಅಥವಾ ಎರಡನ್ನೂ ಮಿಶ್ರ ಇದರಲ್ಲಿ ನೀವು ಸಾಕೊಂಡ್ರು ಕೂಡ ಅನುಕೂಲ ಆಗುತ್ತೆ. ಧನ್ಯವಾದ ಜಗದೀಶ್ ಕರೆ ಮಾಡಿದಕ್ಕೆ. ಧನ್ಯವಾದ. ಸರ್ ಹೇಳ್ತಾ ಇದ್ರಿ ಈಗ ಜಿಂಕ್ ವಿಚಾರವಾಗಿ ಹೇಳ್ತಾ ಇದ್ದೆ. ಜಿಂಕ್ ಶೀಟ್ ಇದ್ದಾಗ ಮೇಲ್ಭಾಗದಲ್ಲಿ ಸುಣ್ಣ ಅಥವಾ ಬಿಳಿ ಬಣ್ಣ ಹಾಕ್ಬೋದು, ಮತ್ತೆ ಹೊದಿಕೆಯಾಗಿ ಭತ್ತದ ಹುಲ್ಲು ಅಥವಾ ತೆಂಗಿನ ಗರಿ ಹಾಕಿದ್ರೆ ಕೊಟ್ಟಿಗೆ ಉಷ್ಣಾಂಶ ಸ್ವಲ್ಪ ಕಡಿಮೆ ಆಗ್ತದೆ. ಈ ಜಿಂಕ್ ಶೀಟ್ ಬಳಸೋರು ಇದನ್ನ ಮಾಡಲೇಬೇಕು. ಇನ್ನೊಂದು ಗಮನಿಸೋದು, ಸ್ವಲ್ಪ HF ತಳಿಗಳನ್ನ ಜಾಸ್ತಿ ಸಾಕಿ ಹೆಚ್ಚು ಹೆಚ್ಚು ಹಾಲನ್ನ ಪಡೆದು ಮಾರ್ಕೆಟಿಗೆ ಸೇಲ್ ಮಾಡೋವಂಥವ್ರು, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋವಂಥವ್ರು ಫ್ಯಾನ್ಗಳನ್ನ ಅಳವಡಿಸ್ಕೋಬಹುದು. ಬಟ್ ಫ್ಯಾನು ಸ್ವಲ್ಪ ಹಣ ಖರ್ಚು ಜಾಸ್ತಿ ಆಗ್ತದೆ, ಜೊತೆಗೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇರಬೇಕು. ಅಂಥವ್ರು ಮಾತ್ರ ಇದನ್ನ ಮಾಡಲಿಕ್ಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಕೋಳಿಗಳಲ್ಲಿ ಇದನ್ನ ಜಾಸ್ತಿ ಅಳವಡಿಸ್ಕೊಂಡಿದ್ದಾರೆ. ಸ್ಪ್ರಿಂಕ್ಲರ್ ವ್ಯವಸ್ಥೆ ಅಥವಾ ಫಾಗರ್ಸ್ ಅಂತ ಕರಿತೀವಿ. ಇದು ತುಂತುರು ಹನಿಯನ್ನ ಚಿಮುಕಿಸ್, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಚಿಮುಕಿಸ್ತಾ ಒಂದ್ ರೀತಿ ಮಂಜು ಬಂದಿರೋ ರೀತಿ ಬರುತ್ತೆ. ಸೊ ಕೊಟ್ಟಿಗೆ ವಾತಾವರಣ ಸಂಪೂರ್ಣ ತಂಪಾಗುತ್ತೆ. ಸೊ ಕೋಳಿಗಳಲ್ಲಿ ಮಾಡ್ತಾರೆ, ಮತ್ತೆ HF ರಾಸುಗಳಲ್ಲೂ ಮಾಡ್ತಾರೆ. ಇದನ್ನ ಅಳವಡಿಸ್ಕೊಂಡ್ರೆ ಅಂದ್ರೆ ಕೊಟ್ಟಿಗೆಯಲ್ಲಿ, ಸೊ ಉತ್ತಮ. ಇನ್ನು ಕೆಲವರು ತಮ್ಮ ಸ್ಥಳೀಯ ಒಂದು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಈಗ ಅರ್ಧ ಗೋಡೆ ಇರುತ್ತೆ, ಅರ್ಧ ಗೋಡೆಗೆ ಗೋಣಿ ಚೀಲಗಳನ್ನ ನೇತಾಕಿ ಅದನ್ನ ನೀರಿನಲ್ಲಿ ನೆನೆಸ್ಬಿಡ್ತಾರೆ. ಅವಾಗ ತಂಪು ಗಾಳಿ ಕೊಟ್ಟಿಗೆ ಒಳಗಡೆ ಬರುತ್ತೆ. ಇದನ್ನು ಮಾಡಬಹುದು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನನ್ನ ಹೆಸರು ನಾಗರಾಜ್ ಅಂತ. ನಾಗರಾಜ್ ಎಲ್ಲಿಂದ? ಹೆಚ್ಚಲದಳ್ಳಿ, ಶಾಂತಿರಾಮ ಊರಲ್ಲಿ. ಮಾತಾಡಿ ನಾಗರಾಜ್. ಸರ್, ಇದು ಈ ಗೆರ್ಸ್ ಇಂಜೆಕ್ಷನ್ ಇದೆಯಲ್ಲ ಸರ್. ಸರ್, ಈಗ ನಾವು 60-70 ದನಗಳು ಇರಬೇಕು, ಹಾಕಿಸ್ಬೇಕು ಅಂತ ಹೇಳ್ತಾರೆ ಗೌರ್ಮೆಂಟ್ ಇಂಜೆಕ್ಷನ್. ಆ ಟೈಮಲ್ಲಿ ಹಸುಗಳು ಗಬ್ಬಾಗಿರ್ತಾವೆ ಸರ್, ಆಗುವಾಗ ಆ ಟೈಮಲ್ಲಿ ಹಾಕ್ಸಕ್ ಆಗ್ತಲ್ಲ ಸರ್. ಇವಾಗ ಹಸು ಗಬ್ಬಾಗಿಲ್ಲ ಸರ್, ಇವಾಗ ಹಾಲು ಕೊಡ್ತಾವೆ. ಇವಾಗ ಹಾಕಿಸ್ಬೋದ ಸರ್, ಪ್ರೈವೇಟ್ ಇಂಜೆಕ್ಷನ್ ಅಲ್ಲಿ ಬರ್ತಾವಲ್ಲ? ಹಾಕ್ಸ್ಬೋದು. ಗೆರ್ಸಿ ಇಂಜೆಕ್ಷನ್ ಅಂದ್ರೆ ನೀವು ಕಾಲ್ಬಾಯಿ ಬೇನೆ ರೋಗದ ಹೇಳ್ತಾ ಇದೀರಾ. ಕಾಲ್ಬಾಯಿ ರೋಗದ ವರ್ಷಕ್ಕೆ 2 ಸಲ ಕೊಡಿಸ್ಬೇಕು, ಮಾರ್ಚು, ಫೆಬ್ರವರಿ, ಮಾರ್ಚ್ ನಲ್ಲಿ, ನಂತರ ಸೆಪ್ಟೆಂಬರ್ ನಲ್ಲಿ. ತುಂಬಾ ಗರ್ಭಿಣಿ ಇರೋ ಅಂತ ರಾಸುಗಳಿಗೆ ಬೇಡ. ಕರು ಹಾಕದ ನಂತರ ಪುನಃ ಕೊಡಿಸ್ಬೋದು. ಅಂದ್ರೆ ಪ್ರೈವೇಟ್ ಇಂಜೆಕ್ಷನ್ ಸಿಗ್ತಾವಲ್ಲ ಇದ್ರಲ್ಲಿ, ಅದೇ ಫಾರ್ಮಲ್ಲಿ ಸಿಗುತ್ತೆ. ಹೌದು, ತರಿಸಿ ನೀವು ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಅಂತ ಕರಿತೀವಿ ಇದನ್ನ, ಮಾಡಿಸಿದ್ರೆ ತುಂಬಾ ಉತ್ತಮ, ಕೊಡಿಸಬಹುದು. ಅದಕ್ಕೆ ಸಹ ಇವಾಗ ಅದಕ್ಕೆ ಎರಡು ಹಸುಗಳು ಕರ ಹಾಕಿದಾವೆ. ಸರಿ, ಕೊಡ್ಸೋಣ ಅಂತ ಕೊಡಿಸಿ, ಕೊಡಿಸಿ, ಉತ್ತಮ. ಅದು ಕಾಲುಬಾಯ ರೋಗ ಅದೋ ಬೇರೆ ರೋಗನ ಸರ್? ಇಲ್ಲ ಇಲ್ಲ, ನೀವೇನು ಗೆರಸಲು ರೋಗ ಅಂತಿದ್ದೀರಾ ಅಂದ್ರೆ, ಈಗ ನಾವು ಸಾಮಾನ್ಯ ಜನರು ಗೆರಸು ಅಂತ ಹೇಳಿ ಕರೀತಾರೆ. ಈಗ ಹಳ್ಳಿಗಳಲ್ಲಿ ಆ ಹೆಸರು ಕರೀತಾರೆ, ಅದು ಕಾಲುಬಾಯ ರೋಗನೇ ಗೆರಸು ಅಂತ ಹೇಳಿ ಕರೆಯುವಂಥದ್ದು. ಮತ್ತೇನು ಪ್ರಶ್ನೆ ಇತ್ತು ನಾಗರಾಜು? ಅದೇ ಸರ್, ಇದು ಈಗ ಹಾಲು ಇಳಿಬೇಕು ಅಂದ್ರೆ ಏನು ಫುಡ್ ಹಾಕ್ಬೇಕು ಸರ್? ಜಾಸ್ತಿ ಹಾಲು ಇಳುವರಿ ಬರಬೇಕು ಅಂದ್ರೆ, ಈಗ ಹಾಲು ಇಳುವರಿ ಚೆನ್ನಾಗಿ ಬರಬೇಕಂದ್ರೆ ಹಲವಾರು ಅಂಶಗಳನ್ನ ನೀವು ಮಾಡಬೇಕಾಗುತ್ತೆ. ಮೊದಲನೇದು, ನೀವು ಯಾವ ತಳಿ ಸಾಕ್ತಾ ಇದ್ದೀರಾ ಅಂತ. ನಮ್ಮ ಹೆಚ್ಎಫ್, ಆಮೇಲೆ ಒಂದು ಜರ್ಸಿ ಇದೆ. ಸಹಜವಾಗಿಯೂ ಹೆಚ್ಚು ಹಾಲು ಕೊಡುವಂತ ಪ್ರಾಣಿಗಳೇ, ಅದಕ್ಕೆ ತಕ್ಕನಾಗಿ ನೀವು ಫುಡ್ ಮೇನ್ ಕೊಡಬೇಕಾಗುತ್ತೆ. ಫುಡ್ ಅಲ್ಲಿ ಸಮತೋಲನ ಪಶು ಆಹಾರ ಕೊಡಬೇಕು ಅಂತ ಕರಿತೀವಿ ನಾವು. ಸಮತೋಲನ ಪಶು ಆಹಾರದಲ್ಲಿ ಏನ್ ಇರಬೇಕಂದ್ರೆ, ಹಸಿರು ಹುಲ್ಲು ಇರಬೇಕು, ಒಣ ಹುಲ್ಲು ಇರಬೇಕು, ಮತ್ತು ದಾಣಿ ಮಿಶ್ರಣ ಇರಬೇಕು. ದಾಣಿ ಮಿಶ್ರಣದಲ್ಲಿ ಮೆಕ್ಕೆಜೋಳ ಅಥವಾ ಇನ್ನಿತರ ನುಚ್ಚು ಅಂಶ ಇರಬೇಕು, ತೌಡು ಇರಬೇಕು, ಹಿಂಡಿ ಇರಬೇಕು, ಖನಿಜ ಮಿಶ್ರಣ ಇರಬೇಕು, ಮತ್ತು ಉಪ್ಪು ಇರಬೇಕು. ಇಷ್ಟು ಆಹಾರನ ಸಮತೋಲಿತವಾಗಿ ಅವುಗಳಿಗೆ ಕೊಟ್ಟರೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ಜೋಳದ ನುಚ್ಚಿದೆಯಲ್ಲ, ಅದು ಬೇಯಿಸಿ ಕೊಟ್ಟರೆ ಒಳ್ಳೆದ ಇಲ್ಲ ಒಣ ಇದು ಹಸಿದ್ನ ಪುಡಿ ಮಾಡ್ತೀವಿ, ನೀರಿನ ನೆನೆ ಹಾಕಿ ಕೊಟ್ರೆ ಒಳ್ಳೆ? ನೀರಿನ ನೆನೆ ಹಾಕಿಕೊಟ್ರು ಉತ್ತಮ, ಬೇಯಿಸಿಕೊಟ್ರು ಉತ್ತಮ. ಆದರೆ ಬೇಯಿಸಿದ್ರೆ ನಿಮಗೆ ಖರ್ಚು ಜಾಸ್ತಿ ಆಗ್ತದೆ, ಸೊ ಹಾಗಾಗಿ ನೆನೆಸಿ ಕೊಟ್ರೆ ಸಾಕು. ಮತ್ತೆ ಬರೀ ಜೋಳದ ನುಚ್ಚು ಕೊಟ್ರೆ ಉಪಯೋಗ ಆಗಲ್ಲ, ಅದ್ರ ಜೊತೆ ಹಿಂಡಿ ತೌಡು ಮಿಕ್ಸ್ ಮಾಡಿ ಕೊಡ್ಬೇಕು. ಅದೇ ಸರ್, ಅಮೂಲ್ ಅಂತ ಫೀಲ್ಡ್ ಬರುತ್ತೆ, ಅದಾಕಿ ಅಂತ ಅಂದ್ರೆ ಅದಕ್ಕೆ ಆ ಜೋಳದ ನುಚ್ಚು ಮತ್ತೆ ಅಮೂಲ್ ಹಿಂಡಿ ಹಾಕ್ತಾ ಇದೀವಿ ಸರ್. ಆಯ್ತು, ಬಳಸಿ ಬಳಸಿ, ಮಿಕ್ಸ್ ಮಾಡಿ ಹಾಕಿ, ತೊಂದರೆ ಇಲ್ಲ. ಧನ್ಯವಾದ ಕರೆ ಮಾಡಿದಕ್ಕಾಗಿ ನಾಗರಾಜು. ಈಗ ಕೊಟ್ಟಿಗೆಯನ್ನ ತಂಪಾಗಿಡುವಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳಿ ತಾವು ಹೇಳ್ತಾ ಇದ್ರಿ ಸರ್? ಹೌದು, ಇದು ಮುಂದೆ ಬರದ ಭಾಗವ ಕೊನೆಯ ಮುಖ್ಯವಾದ ಅಂಶ ಕೊಟ್ಟಿಗೆ ನಿರ್ವಹಣೆಯಲ್ಲಿ ಅಂತಂದ್ರೆ, ಕಟ್ಟೋದಕ್ಕಿಂತ ಮುಂಚೆನೆ ಅದರ ಜಾಗ ತುಂಬಾ ಮುಖ್ಯ. ನಾವು ತುಂಬಾ ಕೆಳಗಡೆ ಡೌನ್ ಇರೋ ಜಾಗದಲ್ಲಿ, ನೀರು ನಿಲ್ಲೋ ಜಾಗದಲ್ಲಿ ಕಟ್ಟಿದ್ರೆ ಗಾಳಿ ಆಡಲ್ಲ, ನೊಣಗಳ ಕಟ ಜಾಸ್ತಿ ಆಗುತ್ತೆ, ಅಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಸೊ ನಾವು ಕೊಟ್ಟಿಗೆ ಕಟ್ಟುವಂತ ಜಾಗ ಸಮತಟ್ಟಾಗಿರ್ಬೇಕು, ಎತ್ತರದಲ್ಲಿರಬೇಕು, ನೀರು ನಿಲ್ತಾ ಇರಬಹುದು. ಅಂತ ಜಾಗದಲ್ಲಿ ಕಟ್ಟಿದಂತ ಕೊಟ್ಟಿಗೆಯಲ್ಲಿ ಪ್ರಾಣಿಗಳು ಸುಖಕರವಾಗಿ ಆರಾಮದಾಯಕವಾಗಿ ಇರ್ತವೆ, ಜೀವನ ಮಾಡ್ತವೆ. ಇನ್ನೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಶಾರದಾ ಅಂತ. ಶಾರದಾ ಎಲ್ಲಿಂದ? ಬಂಡಿಹಳ್ಳಿ ಅಂತ, ಬೇಲೂರು. ಪ್ರಶ್ನೆ ಏನಿದೆ ಕೇಳಿ ಶಾರದಾ. ಸರ್, ಹಸು ಹಾಲು ಕೊಡ್ತಾ ಇದೆ, ಅದಕ್ಕೆ ಮೊಲೆಗೆ ಇದಂದ್ರೆ ಆಚೆಯಲ್ಲಿ ಒಂದು ಹಸು ಕಟ್ಟಿರ್ತೀವಿ, ಇದ್ ಮಾಡಿರ್ತೀವಿ, ಮೊಲೆಗೆ ತಂತಿ ಒಡೆದು ಬಿಟ್ಟಿದೆ. ಅದು ತುಂಬಾ ಗಾಯ, ಕೈ ಹಾಕಕ್ಕೆ ಬಿಡಲ್ಲ, ಹಾಲು ಬರ್ತಾ ಬರಲ್ಲ. ಅದು ಗಾಯ ಮಾಯಕ್ಕೆ ಆಗ್ಲಿ, ಇಲ್ಲ ಇದು ಮಾಡಕ್ಕೆ ಆಗ್ಲಿ, ಏನು ಟ್ರೀಟ್ಮೆಂಟ್ ಮಾಡಬೇಕು? ಸೊ ಗಾಯ ವಾಸಿ ಆಗ್ಲಿಕ್ಕೆ ನೀವು ಇಮಿಡಿಯೇಟ್ ಒಂದು ಪಶುವೈದ್ಯರಿಗೆ ತೋರಿಸ್ಬೇಕು. ಅದು ಗಾಯದ ಮಟ್ಟ ಎಷ್ಟಿದೆ, ಸಣ್ಣದಾಗಿ ಕಟ್ ಆಗಿದೆಯೋ ಅಥವಾ ಮೊಲೆಗೆ ಸ್ಟಿಚ್ ಏನಾದ್ರು ಹಾಕ್ಬೇಕು, ಅದನ್ನ ಗಮನಿಸಿ ಅವರು ಚಿಕಿತ್ಸೆ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಚಿಕಿತ್ಸೆ ಮಾಡ್ಬೇಕಂದ್ರೆ ಅರಿಶಿನ ಇರುತ್ತೆ ನಿಮ್ಮಲ್ಲಿ, ಅರಿಶಿನ ಹಚ್ಚಿ, ಅದಲ್ಲದೆ ಸಿಪ್ಲಡಿನ್ ಅಂತ ಒಂದು ಆಯಿಂಟ್ಮೆಂಟ್ ಸಹ ಬರುತ್ತೆ, ಅದು ಸಿಗುತ್ತೆ ನಿಮಗೆ ಹತ್ತಿರದಲ್ಲಿ ಯಾವ್ದಾದ್ರು ಮೆಡಿಕಲ್ ಶಾಪ್ ಇದೆ ಅಂದರೆ ಸಿಪ್ಲಡಿನ್ ಆಯಿಂಟ್ಮೆಂಟ್ ತಂದು ಹಚ್ಬೋದು. ಮತ್ತು ಹಾಲು ಅಲ್ಲೇ ಬಿಡಬಾರ್ದಮ್ಮ, ಬಿಟ್ಟರೆ ಏನಾಗುತ್ತೆ, ಕೆಚ್ಚಲು ಭಾವ ಆಗ್ಬಿಡುತ್ತೆ. ನೀವು ಕಾಲು ಕಟ್ಟಿಯಾದರೂ ಆಯಿತು, ಅದರಿಂದ ಹಾಲನ್ನು ತೆಗಿಬೇಕು. ಮತ್ತೆ ನೋವು ನಿರವಾರಕ ಇಂಜೆಕ್ಷನ್ಗಳು ಬರುತ್ತೆ, ಡಾಕ್ಟರ್ ಕೇಳಿದ್ರೆ ನಿಮ್ಮಲ್ಲಿ ಕೊಡ್ತಾರೆ. ಇಂಜೆಕ್ಷನ್ ಕೊಟ್ಟರೆ ಹಾಲೇನು ಕಮ್ಮಿ ಆಗೋದು ಆ ಥರ ಯಾವುದು? ಈಗ ನೋಡಿ ಅಮ್ಮ, ಹಾಲು ಕಮ್ಮಿ ಆಗೋದಕ್ಕಿಂತ ಮುಖ್ಯ ಗಾಯ ವಾಸಿ ಆಗಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಅದು ಕೆಚ್ಚಲು ಭಾವವಾಗಿ ಪರಿವರ್ತನೆ ಆಗುತ್ತೆ, ಆ ನಂತರ ಕೆಚ್ಚಲು ಹಾಲೇ ಬರೋದಿಲ್ಲ. ಅಂದ್ರೆ ಹಾಲು ಕರ ಉಣ್ತಾ ಇದೆ ಸರ್? ಸರಿ, ಹಾಲು ಕರ ಉಣ್ತಾ ಇದೆ, ಅದನ್ನೇನು ಪ್ರಾಬ್ಲಮ್ ಇಲ್ಲ. ನನಗೆ ಕರಿಯಕ್ಕೆ ಬಿಡಲ್ಲ, ಔಷಧಿ ಹಾಕಕ್ ಬಿಡಲ್ಲ. ಅದಕ್ಕೆ ಸಹಜವಾಗಿ ನಮಗೆ ನೋವಿದೆ, ಹಾಗಾಗಿ ಕಾಲು ಕಟ್ಟಿ ನೀವು ಔಷಧಿಯನ್ನು ಹಾಕ್ಬೇಕು ಮತ್ತು ಹಾಲನ್ನು ಕರಿಬೇಕು. ಆಮೇಲೆ ಟರ್ಪೆಂಟೈನ್ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ವಾ ಸರ್? ಟರ್ಪೆಂಟೈನ್ ಆಯಿಲ್ ಅಲ್ಲಿ ನೊಣ ಕೂತು ಹುಳ ಆಗಿದ್ರೆ ಅದಕ್ಕೆ ಟರ್ಪೆಂಟೈನ್ ಆಯಿಲ್ ಹಾಕ್ತಾರಮ್ಮ. ಸೊ ಹಾಗಾಗಿ ಓಪನ್ ಆಗಿರೋ ಗಾಯಕ್ಕೆ ಟರ್ಪೆಂಟೈನ್ ಹಾಕಿದ್ರೆ ಉಪಯೋಗ ಆಗಲ್ಲ. ಹೌದಾ? ಆಮೇಲೆ ಮೊದ್ಲಿಗೆ ಹೆಗಣ ಏನಾದ್ರೂ ಕಚ್ಚಿದ್ರೆ ಅದು ಗಾಯ ಹುಳ ಬರುತ್ತೆ, ಅದು ಯಾವ ತರ ಮಾಹಿತಿ? ಗಾಯ ಆಗಿದ್ರೆ ಹುಳ ಬಿದ್ದಿದ್ರೆ ಟರ್ಪೆಂಟಿನ್ ಅಲ್ಲಿ ಹಾಕಿ ಹುಳನೆಲ್ಲ ತೆಗೆಸ್ಬೇಕು. ಒಂದು ಸಾಫ್ರೋಮೈಸಿನ್ ಅಂತ ಹೇಳಿ ಇನ್ನೊಂದು ಆಯಿಂಟ್ಮೆಂಟ್ ಬರುತ್ತೆ, ಇನ್ಫೆಕ್ಷನ್ ಇದ್ರೆ ಅದನ್ನ ಹಾಕಿ ಫಸ್ಟ್ ನೀವು ಪಶುವೈದ್ಯರಿಗೆ ತೋರಿಸ್ಬೇಕು. ಗಾಯದ ಪರಿಸ್ಥಿತಿ ಏನಿದೆ, ತುಂಬಾ ದೊಡ್ಡ ಗಾಯ ಆಗಿದೆಯೋ ಚಿಕ್ಕದಾಗಿದೆಯೋ ಹೊಲಿಗೆ ಹಾಕ್ಬೇಕು, ಅದನ್ನ ಪರಿಶೀಲಿಸಿ ನಂತರ ಅವರು ಚಿಕಿತ್ಸೆ ಹೇಳ್ತಾರೆ. ಅದು ಟರ್ಪೈಂಟ್ ಅಲ್ಲಿ ಹಾಕ್ತೇನೆ, ನನಗೆ ಗೊತ್ತಿರಲಿಲ್ಲ ನೋವು ಹೊಡಿಲಿ ಅಂತ. ನೋವು ನಿವಾರಕ ಆಗಲ್ಲ ಅದು, ಅದು ಹುಳ ಬಿದ್ದಿದ್ರೆ ಮಾತ್ರ ಟರ್ಪೆಂಟಿನ್ ಹಾಕ್ಬೇಕು. ಫಸ್ಟ್ನೇ ದಿನ ಸೀಮೆಣ್ಣೆ ಹಾಕ್ಬಿಟ್ಟೆ, ಗೊತ್ತಿಲ್ಲ. ಸೀಮೆಣ್ಣೆ ಅಂತೂ ಬಳಸಲೇಬಾರ್ದು, ಅದು ಇನ್ನೂ ಉರಿ ಮಾಡುತ್ತೆ, ನೀವು ಹತ್ರಕ್ಕೆ ಹೋದ್ರೆ ಕೈ ಹಾಕ್ಲಿಕ್ಕೆ ಬಿಡಲ್ಲ. ಸೀಮೆಣ್ಣೆ ಹಾಕ್ಬಿಟ್ಟೆ, ಆಮೇಲೆ ಮತ್ತೆ ಇನ್ನೊಂದ್ಸರಿ ಅದ್ ಹಾಕ್ಬೇಡ ಟರ್ಪೈಂಟ್ ಅಲ್ಲಿ ಹಾಕು ಅಂದ್ರೆ ಯಾರು, ಟರ್ಪೈಂಟ್ ಅಲ್ಲಿ ಹಾಕಿದ್ರೆ ಈಗ ಒಂದ್ ಸ್ವಲ್ಪ ಮುಟ್ಟಾಕ್ಬಿಡುತ್ತೆ, ಹಾಲಂತೂ ಕರಿಯಕ್ಕಾಗಲ್ಲ. ಈಗ ವೈದ್ಯರಿಗೆ ತೋರಿಸಿಲ್ವಾ ಶಾರದಾ ನೀವು ಒಂದ್ಸರಿ? ಇಲ್ಲ ಸರ್, ಮೊನ್ನೆ ಒಂದ್ಸರಿ ತೋರಿಸ್ಕೊಳ್ಳೋದು ಒಳ್ಳೇದು, ತೋರಿಸೋದು ಉತ್ತಮ. ತೋರಿಸ್ಕೊಂಡು ಈಗ ಸರ್ ಹೇಳಿದಂತ ಕೆಲವು ಇದನ್ನ ಹಾಕಿ, ಆಯಿಂಟ್ಮೆಂಟ್ ಗಳನ್ನ ಬಹಳ ಮುಖ್ಯವಾಗಿ ಅರ್ಶನದ ಪುಡಿ ಹಾಕಿ ಮನೇಲಿ ಇದ್ದೇ ಇರುತ್ತೆ, ತೋರಿಸ್ಕೊಂಡು ಮುಂದೆ ಮುಂದುವರಿ, ಏನ್ ಹೇಳ್ತಾರೋ ಅದನ್ನ ಮುಂದುವರಿಸಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೆ ಈ ಸಾಮಾನ್ಯವಾಗಿ ಸರ್ ಈ ಜಾನುವಾರುಗಳಿಗೆ ಸೂಕ್ತವಾದಂತಹ ಉಷ್ಣಾಂಶ ಅಂತ ಅಂದ್ರೆ ಎಷ್ಟಿರಬೇಕು? ವಾತಾವರಣದಲ್ಲಿ ಉಷ್ಣಾಂಶ 18-26 ಡಿಗ್ರಿ ಇದ್ರೆ ಅದು ತುಂಬಾ ಸುಖಕರವಾದ, ಅದು ಚೆನ್ನಾಗಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ಅಂದ್ರೆ ಹಾಲು ಕೊಡುತ್ತೆ, ಯಾವುದೇ ರೀತಿ ಒತ್ತಡ ಅನುಭವಿಸೋದಿಲ್ಲ. ಸಹಜವಾಗಿ ನಮ್ಮ ಹಾಸನದಲ್ಲಿ ಈ ವಾತಾವರಣ ಮಳೆಗಾಲದಲ್ಲಿ ಇರುತ್ತೆ, ರಾತ್ರಿ ಸಮಯದಲ್ಲಿ ಇರುತ್ತೆ, ಚಳಿಗಾಲದಲ್ಲಿರುತ್ತೆ. ಬೇಸಿಗೆ ಬಂದಾಗ ಈ ಉಷ್ಣಾಂಶ 30-40 ಹೋಗುತ್ತೆ, ಕೆಲವು ಭಾಗದಲ್ಲಿ 40-48 ಹೋಗುತ್ತೆ, ನಮ್ಮ ಭಾಗದಲ್ಲಿ 36-37 ಕಂಡು ಬಂದಿದೆ. ಇದು ಸಹ ರಾಸುಗಳಿಗೆ ಸ್ವಲ್ಪ ಒತ್ತಡವನ್ನ ತರುತ್ತೆ. ಇನ್ನೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಾವು ಚಿಕ್ಕಡ್ಲೂರಿಂದ ಭವ್ಯ ಅಂತ. ಭವ್ಯ, ಏನ್ ಪ್ರಶ್ನೆ ಇದೆ? ನಮ್ದು ಹಸುಗಳೇ ಮೊಲೆ ಮೇಲೆ ಗುಳುಗುಳೆ ತರ ಆಗಿದೆ, ದಪ್ಪ ದಪ್ಪ. ಅದಕ್ಕೆ ಏನ್ ಮಾಡ್ಬೇಕು? ಒಂದು ಅದನ್ನ ಮೊದಲು ಪರೀಕ್ಷೆ ಮಾಡ್ಬೇಕು, ಅದು ಏನು ನೆರುಳೆ ತರ ಆಗಿದೆಯೋ, ನೆರುಳೆ ತರ, ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ವಾರ್ಡ್ಸ್ ಅಂತ ಹೇಳಿ ಕರಿತೀವಿ, ಇದಕ್ಕೆ ಔಷಧಿ ಬರುತ್ತೆ. ನೀವು ಫಸ್ಟ್ ಮೊದಲಿಗೆ ಒಂದು ಇದು ಏನು ಏನು ತುರ್ತು ಚಿಕಿತ್ಸೆ ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಹಾಗಾಗಿ ನೀವು ಪಶುವೈದ್ಯರಿಗೆ ತೋರಿಸಿ, ಇದಕ್ಕೆ ಆಯಿಂಟ್ಮೆಂಟ್ಗಳು ಬರುತ್ತೆ, ಮತ್ತೆ ಇದನ್ನ ತುಂಬಾ ದೊಡ್ಡದಾಗಿದ್ರೆ ಅದನ್ನ ಸರ್ಜರಿ ಮಾಡಿ ಆಪರೇಷನ್ ಮಾಡಿ ತೆಗಿತಾರಮ್ಮ. ಸಣ್ಣ ಸಣ್ಣದಿದ್ರೆ ಆಯಿಂಟ್ಮೆಂಟ್ ಬರುತ್ತೆ, ಇದೊಂದು ವೈರಲ್ ಇನ್ಫೆಕ್ಷನ್ ಅಮ್ಮ, ಅದು ಬರ್ತಾ ಇರುತ್ತೆ ನಿಮ್ಮ ಕೊಟ್ಟಿಗೆಯಲ್ಲಿ, ಬೇರೆ ಹಸುರುಗಳಿದ್ರು ಸಹ ಹರಡುತ್ತೆ. ಹಾಗಾಗಿ ನೀವು ಪಶುವೈದ್ಯರಿಗೆ ತೋರಿಸ್ರಿ, ಸೂಕ್ತವಾದಂತ ಒಂದು ಚಿಕಿತ್ಸೆ ಹೇಳ್ತಾರೆ ಅವರು. ಈಗ ಹಿಂಡಿ ಜೊತೆ ಬೂಸ ಹಾಕಿದ್ರೆ ಬೆಟರ್ ಆಗುತ್ತಾ, ಇಲ್ಲ ಅಂದ್ರೆ ಬರೀ ಹಿಂಡಿ ಒಂದ್ ಹಾಕಿದ್ರೆ ಸರಿ? ಇಲ್ಲ ಇಲ್ಲ, ಬೂಸ ಮತ್ತು ನುಚ್ಚು ಖನಿಜ ಮಿಶ್ರಣ ಉಪ್ಪು ಎಲ್ಲದು ಸೇರಿಸ್ಕೊಟ್ರೆ ಅದು ಚೆನ್ನಾಗಿ ಬಳಕೆ ಆಗುತ್ತೆ. ಬರೀ ಹಿಂಡಿ ಬಳಸಬಾರ್ದು ಅಥವಾ ಬರೀ ನುಚ್ಚನ್ನ ಬಳಸಬಾರ್ದು. ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಉಪ್ಪು ಒಂದು 10 ಕೆಜಿಗೆ 100 ಗ್ರಾಮು, ಮತ್ತೆ ಖನಿಜ ಮಿಶ್ರಣ 10 ಕೆಜಿಗೆ 200 ಗ್ರಾಮ್ನಷ್ಟು ಮಿಕ್ಸ್ ಮಾಡಿ ಕೊಟ್ರೆ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮತ್ತೆ ಇಳುವರಿ ಎಲ್ಲ ಜಾಸ್ತಿ ಆಗುತ್ತೆ. ಯಾವುದು ಹಿಂಡಿ ಹಾಕ್ಲೇಬೇಕಮ್ಮ, ಹಿಂಡಿ ಹಾಕಿದ್ರೆ ಹಾಲು ಇಳುವರಿ ಚೆನ್ನಾಗಾಗುತ್ತೆ. ಬೂಸ ಅಂದ್ರೆ ನೀವು ಕಮರ್ಷಿಯಲ್ ಫೀಡ್ ಏನ್ ತರ್ತೀರೋ ಅದರಲ್ಲಿ ಇರುತ್ತೆ, ಗವರ್ಮೆಂಟ್ ಬೂಸನೇ ಅಷ್ಟೇ. ಹಾ, ಇನ್ನು ಅದರಲ್ಲಿ ಎಲ್ಲ ಇರುತ್ತೆ, ಇಂಡಿಯನ್ ಅಂಶನೂ ಹಾಕಿರ್ತಾರೆ. ನೀವು ಬರೀ ಗೋಧಿ ಬೂಸ ಅಥವಾ ಬರೀ ಅಕ್ಕಿ ಬೂಸ ತಗೋಬಂದ್ರೆ, ತೌಡು ತಗೋಬಂದ್ರೆ ನೀವು ಹಿಂಡಿ ಮಿಶ್ರಣ ಮಾಡ್ಬೇಕಾಗತ್ತೆ. ಹಾ, ಅದನ್ ತಂದ್ರೆ ಅದ್ರಲ್ಲ ಹಿಂಡಿ ಎಲ್ಲ ಮಿಶ್ರಣ ಮಾಡಿರ್ತಾರೆ. ಹಾ, ಅವಶ್ಯಕತೆ ಇಲ್ಲ. ಧನ್ಯವಾದ ಭವ್ಯ ಕರೆ ಮಾಡಿದ್ದಕ್ಕಾಗಿ. ಉಷ್ಣಾಂಶದ ಬಗ್ಗೆ ಹೇಳ್ತಾ ಇದ್ರಿ, 18-26 ಸೂಕ್ತವಾದಂತ ಉಷ್ಣಾಂಶ ಅಂತ ಹೇಳಿ. ಹೌದು, ಈ ನಮ್ಮ ಕೊಟ್ಟಿಗೆ ಉಷ್ಣಾಂಶ ಎಷ್ಟಿರಬೇಕು? ಕೊಟ್ಟಿಗೆ ಉಷ್ಣಾಂಶ ಸಹಜವಾಗಿ ಇಲ್ಲಿಂದ 1-2 ಡಿಗ್ರಿ ಜಾಸ್ತಿ ಇರುತ್ತೆ. ಆದ್ರೆ ನಾವು ಸರಿಯಾದ ಕಿಟಕಿ ವ್ಯವಸ್ಥೆ ಮತ್ತೆ ಗಾಳಿ ಆಡೋ ವ್ಯವಸ್ಥೆ ಇತ್ತು ಅಂತಂದ್ರೆ ಈ ಉಷ್ಣಾಂಶನ 26 ಡಿಗ್ರಿಗೆ ತಂದಿಟ್ಕೋಬಹುದು ನಾವು. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಈ ತಾಪಮಾನ ದಿನಪೂರ್ತಿ ಇರಬೇಕು. ಈ ಸಹಜವಾಗಿ 11 ಗಂಟೆಯಿಂದ ಸುಮಾರು 3-4 ಗಂಟೆವರೆಗೂ ಉಷ್ಣಾಂಶ ಹೊರಗಡೆ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ನಾವು ರಾಸುಗಳನ್ನ ಮೇಲಿಗೆ ಬಿಡದಲೆ ಕೊಟ್ಟಿಗೆಯಲ್ಲಿ ಕಟ್ಟಿದ್ರೆ ಅಥವಾ ಒಂದು ಮರದ ನೆರಳಿನಲ್ಲಿ ಕಟ್ಕೊಂಡ್ರೆ ತಾಪಮಾನ ಕಡಿಮೆ ಮಾಡಬಹುದು ಮತ್ತು ರಾಸುಗಳು ತೊಂದರೆ ಅನುಭವಿಸಲ್ಲ. ಈಗ ಈ ಉಷ್ಣಾಂಶದಿಂದಾಗಿ ರಾಸುಗಳಿಗೆ ತೊಂದರೆ ಆಗ್ತಾ ಇದೆ, ಅವಕ್ಕೆ ಒತ್ತಡ ಆಗ್ತದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಂಥದ್ದು ಹೇಗೆ? ನಮ್ಮ ರೈತರೇ ಇದನ್ನ ತಿಳ್ಕೋಬಹುದು, ಅದಕ್ಕೆ ಯಾವುದೇ ಪರೀಕ್ಷೆ ಅಂತರ ಏನು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಅಬ್ಸರ್ವೇಷನ್ ಮಾಡಿದ್ರೆ ನಮ್ಮ ರೈತರು ಜಾನುವಾರುಗಳು ನೋಡಿದ್ರೆ ಗೊತ್ತಾಗುತ್ತೆ, ಬಾಯಿ ತೆರೆದು ಕೆಲವೊಂದ್ಸಲ ನಾಲ್ಗೆಯನ್ನು ಹೊರಚಾಚಿ ಉಸಿರಾಡ್ತಾ ಇರ್ತವೆ, ಏದುಸಿರು ಬಿಡ್ತಾ ಇರುತ್ತೆ. ಅಂತ ಪ್ರಾಣಿಗಳು ಉಷ್ಣಾಂಶ ಜಾಸ್ತಿ ಆಗಿದೆ ಅಂತ ಇದು ಒಂದು ಗಮನಿಸಬಹುದು. ನಂತರ ಈ ಕುರಿಗಳು ಅಥವಾ ಮೇಕೆಗಳು ಅಥವಾ ರಾಸುಗಳನ್ನ ಹೊರಗಡೆ ಮೇಲಿಗೆ ಬಿಟ್ರೆ ಅವು ಹಿಂಡಿನಲ್ಲಿ ಉಳಿಯಲ್ಲ, ಎಲ್ಲಿ ನೆರಳಿದಿರುತ್ತೆ ಅಲ್ಲಿಗೆ ಹೋಗ್ತಾ ಇರುತ್ತೆ, ನೆರಳನ್ನು ಬಯಸ್ತಾ ಇರುತ್ತೆ. ಅವಾಗ ನಾವು ಅನ್ಕೋಬಹುದು ಉಷ್ಣಾಂಶ ಜಾಸ್ತಿ ಇದೆ ಅಂತ. ಮತ್ತೆ ಇನ್ನೊಂದು ಅತಿ ಮುಖ್ಯವಾದ ಏನಪ್ಪ ಅಂತಂದ್ರೆ ಹೆಚ್ಚೆಚ್ಚು ನೀರನ್ನ ಕುಡಿತವೆ, ಪದೇ ಪದೇ ನೀರನ್ನ ಹರಿಸಿ ಹೋಗ್ತವೆ. ಕೆರೆ ದೂರ ಇದಿರುತ್ತೆ ಆದ್ರೂ ಮೇಲಿಗೆ ಹೋಗ್ತದೆ. ಮತ್ತೆ ಕೊಟ್ಟಿಗೆಯಲ್ಲಿ ನೀವು ಕಟ್ಟದಲ್ಲಿ ಅವನ್ನ ಬಿಟ್ಟಿದ್ರೆ ನೀರು ಪದೇ ಪದೇ ಕುಡಿತಾ ಇರ್ತವೆ. ಸೊ ನಾವು ನೀರನ್ನೇನು ಕೊಡ್ಲಿಲ್ಲ ಅಂದ್ರೆ ಅದು ಡಿಹೈಡ್ರೇಷನ್ ಆಗುತ್ತೆ, ಅಂದ್ರೆ ನಿರ್ಜಲೀಕರಣಕ್ಕೆ ತುತ್ತಾಗ್ತವೆ. ನಿರ್ಜಲೀಕರಣ ಏನಾದರೂ ಆಗಿದೆ ಅಂತ ನಮ್ಮ ರಾಸುಗಳಿಗೆ ಗೊತ್ತಾಗ್ಬೇಕಂದ್ರೆ ಅವುಗಳಿಗೆ ಕಣ್ಣು ಮಂಜಾಗುತ್ತೆ, ಸುಸ್ತಾಗುತ್ತೆ, ನಡಿಲಿಕ್ಕಾಗಲ್ಲ, ನಡಿಬೇಕಾದ್ರೂ ಕಾಲು ಹಿಂದೆ ಮುಂದೆ ಹಾಕ್ತಾ ಇರ್ತದೆ, ಕೆಲವೊಂದ್ಸಲ ಕೆಳಗೆ ಬೀಳ್ತವೆ. ಸೊ ಜಾಸ್ತಿ ನಿತ್ರಾಣ ಆಗುತ್ತೆ. ಇಂಥ ಸನ್ನಿವೇಶಗಳಲ್ಲಿ ನಾವು ನೀರನ್ನು 24 ಗಂಟೆ ಕೊಡಬೇಕಾಗ್ತದೆ. ಇದು ಕೆಲವೊಂದು ಸೂಚನೆಗಳು. ಇದ್ರ ಜೊತೆಗೆ ರೈತರು ಗಮನಿಸಬೇಕಾದ ಏನಪ್ಪ ಅಂದ್ರೆ ಅವು ದಿನಕ್ಕೆ ಎಷ್ಟು ಹುಲ್ಲು ಎಷ್ಟು ಮೇವನ್ನು ತಿಂತಾ ಇದೆ ಅಂತ. ಬೇಸಿಗೆಯಲ್ಲಿ ಇದರ ಪ್ರಮಾಣ ಕಡಿಮೆ ಆಗಿರುತ್ತೆ. ಸಹಜವಾಗಿ ನಾವೇ ಬೇಸಿಗೆಯಲ್ಲಿ ಊಟ ತಿಂಡಿ ಸ್ವಲ್ಪ ಕಡಿಮೆ ಮಾಡ್ತೀವಿ. ಸೊ ಜಾನುವಾರುಗಳಷ್ಟೇ ಮೇವು ತಿನ್ನೋ ಪ್ರಮಾಣ ಕಡಿಮೆ ಆಗುತ್ತೆ, ಹಾಲು ಉತ್ಪಾದನೆಯಲ್ಲೂ ಸಹ ಇಳುವರಿಯನ್ನು ಕಾಣಬಹುದು. ಇದು ನೇರವಾಗಿ ರೈತರೇ ಗಮನಿಸಬಹುದಾದಂತಹ ಕಣ್ಣಿಗೆ ಕಾಣುವಂತಹ ಅಂಶಗಳು. ಇದ್ರ ತೀವ್ರತೆ ಜಾಸ್ತಿ ಆಯಿತು ಅಂತಂದ್ರೆ ಅವುಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ತೂಕ ಕಡಿಮೆ ಆಗ್ಬೋದು, ಸಂತಾನೋತ್ಪತ್ತಿಯಲ್ಲಿ ತೊಂದರೆ ಆಗ್ಬೋದು, ಕೆಲವೊಂದು ಕಾಯಿಲೆಗೂ ತುತ್ತಾಗ್ಬೋದು. ಸೊ ಇಂಥ ಪ್ರಾಣಿಗಳು ಬೇಸಿಗೆಯಲ್ಲಿ ಬೇಸಿಗೆ ತೀವ್ರತೆಯನ್ನ ಅನುಭವಿಸ್ತಾ ಇದೆ ಅಥವಾ ತೊಂದರೆ ಅನುಭವಿಸ್ತಾ ಇದೆ ಅಂತೇಳಿ ನಾವು ತಿಳ್ಕೋಬಹುದು. ಈಗ 100 ವರ್ಷಗಳಿಂದ ನಾವು ಜಾನುವಾರುಗಳನ್ನು ಸಾಕೊಂಡು ಬಂದರೂ ಕೂಡ ಪರಿಪೂರ್ಣವಾಗಿ ನಮಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಈ ನಿಟ್ಟಿನಲ್ಲಿ ನಮಗೆ ತಿಳಿದದ್ದನ್ನು ನಾವು ಮಾಡಕ್ಕೆ ಹೋಗ್ತೀವಿ. ಈ ಥರದಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಏನೆಲ್ಲ ತಪ್ಪನ್ನು ನಮ್ಮ ಹೈನುಗಾರರು ಅಥವಾ ಕೃಷಿಕರು ಮಾಡ್ತಾರೆ ಅನ್ನುವಂಥದ್ದು, ಇದಕ್ಕೆ ಉತ್ತರ ಹೇಳೋದಕ್ಕಿಂತ ಮೊದಲು ಇನ್ನೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಆನಂದ್ ಸಾಲಗಾಮೆ ಮಾತಾಡಿ. ಆನಂದ್, ಈಗ ಕಾಯಿಲೆ ಆಗುತ್ತೆ ದನಗಳಿಗೆ, ಡಾಕ್ಟರ್ಗಳು ಬರೋದ್ ಕಡಿಮೆ, ಕಾಂಪೌಂಡರ್ಗಳೇ ಬರ್ತಾರೆ. ಆಮೇಲೆ ಹುಷಾರಾಗುತ್ತೆ ಹುಷಾರಾಗುತ್ತೆ ಅಂತ ಬಿಟ್ಟು ಮೊನ್ನೆ ಒಂದು ಚಕ್ರಭಾವಾಗಿ ನಮ್ಮ ಸ್ನೇಹಿತರದ್ದು ದನನೇ ಸತ್ತೋಯ್ತು. ಹಂಗಾಗಿ ಸರಿಯಾದ ಡಾಕ್ಟರ್ ವ್ಯವಸ್ಥೆ ಇಲ್ವಲ್ಲ, ಯಾಕೆ ಎಲ್ಲಿ ನೋಡಿದ್ರು? ಈಗ ಈಗ ಇಲಾಖೆಯವರು ಇದ್ದಿದ್ರೆ ನಿಮಗೆ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ರು. ಇವರು ಕಾಲೇಜ್ನಲ್ಲಿ ಇರೋಂಥವ್ರು, ವಿಜ್ಞಾನಿಗಳು. ಅದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಎಲ್ಲ ಇಲಾಖೆಗಳಲ್ಲೂ ಆ ಥರದ್ದು ಒಂದು ಸಮಸ್ಯೆ ಇದೆ. ಈಗ ಅದ್ರ ಬಗ್ಗೆ ಮಾತಾಡೋಣ ಮತ್ತೆ ಇನ್ನೊಮ್ಮೆ. ಆನಂದ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದುವರಿಸಿ ಸರ್. ಏನು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಮ್ಮ ರೈತರು ಬೇಕು ಅಂತ ಮಾಡಲ್ಲ, ಕೆಲವರು ಉದಾಸೀನರಾಗಿರ್ತಾರೆ, ಆಲಸ್ಯ ಬಂದಿರುತ್ತೆ, ಇನ್ನು ಕೆಲವರು ಬೇರೆ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಟ್ಟು ಈ ತಪ್ಪುಗಳನ್ನ ಸಹಜವಾಗಿ ಮಾಡ್ತಾರೆ. ಉದಾಹರಣೆಗೆ ಜಾನುವಾರುಗಳನ್ನ ಬೆಳಗ್ಗೆ 11 ಗಂಟೆವರೆಗೂ ಬಿಸಿಲಲ್ಲಿ ಕಟ್ಟಿರ್ತಾರೆ. ಮನೆ ಮುಂದೆ ಯಾವುದೋ ಒಂದು ಎಲೆಕ್ಟ್ರಿಕ್ ಕಂಬಕ್ಕೋ ಇಲ್ಲ ಮರಕ್ಕೋ ಯಾವುದಕ್ಕೋ ಕಟ್ಟಿರ್ತಾರೆ, ಬಿಸಿಲು ಬೀಳ್ತಾ ಇರುತ್ತೆ. ನೇರವಾಗಿ ಬಿಸಿಲು ಬಿದ್ದರೆ ಅವು ಹೆಚ್ಚಿನ ಒತ್ತಡವನ್ನು ಅನುಭವಿಸ್ತವೆ, ಮತ್ತೆ ಡೆಫಿನೆಟ್ ಆಗಿ ಹಾಲಿನ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ರೈತರು ಮಾಡುವಂತ ಒಂದು ತಪ್ಪು. ಆದಷ್ಟು ನೆರಳು ಇರೋ ಜಾಗದಲ್ಲೇ ರಾಸುಗಳನ್ನ ಕಟ್ಟಬೇಕು. ನಂತರ ದಿನಕ್ಕೆ 1 ಸಲ ಅಥವಾ 2 ಸಲ ನೀರು ಕೊಡ್ತಾರೆ, ಇದು ಸಹ ತಪ್ಪು. ಬೇಸಿಗೆ ಹೊತ್ತು ದಿನದ 24 ಗಂಟೆ ಅವಕ್ಕೆ ನೀರು ಸಿಗೋ ಆಗೋ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅವಕ್ಕೆ ಸಮಯಕ್ಕೆ ಸರಿಯಾಗಿ ನೀರು ಸಿಗಲ್ಲ, ಸಿಕ್ಕದಾಗ ಹೆಚ್ಚು ನೀರು ಕುಡಿದು ಬಿಡುತ್ತೆ, ಅವಾಗೇನಾಗುತ್ತೆ ಮೇವು ತಿನ್ನೋ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ದಿನದ 24 ಗಂಟೆ ನೀರು ಸಿಗೋ ಹಾಗೆ ನೋಡ್ಕೋಬೇಕಾಗುತ್ತೆ. ನಂತರ ಈಗಾಗಲೇ ಒಬ್ರು ಪ್ರಶ್ನೆನು ಹೇಳಿದ್ರು, ಬರೀ ಒಣಹುಲ್ಲು ಕೊಡ್ತಾರೆ. ಈಗ ನಮಗೆ ಆಗಲಿ ಬೇಸಿಗೆ ಸಮಯದಲ್ಲಿ ಸ್ವಲ್ಪ ನೀರಿರುವಂತಹ ಅಂಶಗಳನ್ನ ತಿನ್ನಲಿಕ್ಕೆ ಇಷ್ಟಪಡ್ತೀವಿ. ಸೊ ರಾಸುಗಳಿಗೂ ಹಾಗೆ ಬರೀ ಒಣಹುಲ್ಲು ಹಾಕಿದ್ರೆ ಅವು ತಿನ್ನೋ ಪ್ರಮಾಣ ಕಡಿಮೆ ಆಗುತ್ತೆ, ಉತ್ಪಾದನೆಯೂ ಕಡಿಮೆ ಆಗುತ್ತೆ. ಹಸಿರು ಮೇವನ್ನ ಕೊಡಬೇಕು, ಇಲ್ಲ ಒಣ ಹುಲ್ಲನ್ನೇ ತುಂಡರಿಸಿ ನೀರಿನಲ್ಲಿ ನೆನೆಸಿ ಕೊಡಬಹುದು, ಇಲ್ಲ ಯೂರಿಯಾ ಉಪಚರಣೆ ಮಾಡಿ ಕೊಡಬಹುದು. ಇನ್ನು ಕೆಲವರು ಪ್ರಗತಿಪರ ರೈತರು ಉಪ್ಪಿನ ನೀರನ್ನ ಚಿಮುಕಿಸಿ ಕೊಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಒಣ ಮೇವನ್ನು ತಿನ್ನೋದು ಜಾಸ್ತಿ ಆಗುತ್ತೆ. ಸೊ ಬರೀ ಒಣ ಮೇವನ್ನೇ ನಾವು ಬೇಸಿಗೆಗಾಲದಲ್ಲಿ ಕೊಡಬಾರ್ದು, ಅವಾಯ್ಡ್ ಮಾಡಬೇಕು. ಇದು ಸಹಜವಾಗಿ ಕೆಲವರೊಂದು ಮಾಡುವಂತ ತಪ್ಪುಗಳು. ಮತ್ತೆ ಬಿಸಿಲು ಸಮಯದಲ್ಲಿ ತೀವ್ರ ಉಷ್ಣತೆ ಜಾಸ್ತಿ ಇರೋ ಸಮಯದಲ್ಲಿ ರಾಸುಗಳನ್ನ ಹೊರಗಡೆ ಬಿಡ್ತಾರೆ, ಅದು ತಪ್ಪು. 11 ರಿಂದ ಮಧ್ಯಾಹ್ನ 3-4 ಗಂಟೆವರೆಗೂ ತೀವ್ರತೆ ಜಾಸ್ತಿ ಇರುತ್ತೆ, ಆ ಸಮಯದಲ್ಲಿ ಜಾನುವಾರುಗಳನ್ನ ಹೊರಗಡೆ ಬಿಡಬಾರ್ದು, ಮೇಲಿಕ್ಕೂ ಬಿಡಬಾರ್ದು, ಉಪಯೋಗ ಆಗೋದಿಲ್ಲ. ಇದೊಂದು ಸಾಮಾನ್ಯ ತಪ್ಪು. ಮತ್ತೆ ದಾಣಿ ಮಿಶ್ರಣನೂ ಅಷ್ಟೆ, ದಿನಕ್ಕೆ 1 ಸಲ ಕೊಡ್ತಾರೆ ಅಥವಾ ಹಾಲು ಕರೆದಾಗ ಮಾತ್ರ ಕೊಡ್ತಾರೆ. ಬೇಸಿಗೆ ಸಮಯದಲ್ಲಿ ಮೇವು ತಿನ್ನೋ ಪ್ರಮಾಣ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ತಂಪು ಹೊತ್ತಿನಲ್ಲಿ ಮೇವುಗಳನ್ನ ಕೊಟ್ಟರೆ ಹೆಚ್ಚು ಪ್ರಮಾಣದಲ್ಲಿ ತಿನ್ನುತ್ತೆ. ಇದೊಂದು ರೈತರು ಅಳವಡಿಸ್ಕೋಬೇಕು. ಮತ್ತೆ ಜಾನುವಾರುಗಳಿಗೆ ಸ್ನಾನ ಮಾಡಿಸ್ಬೇಕು. ಈಗ ನಮ್ಮ ರಾಸುಗಳಿಗೆ ಜಾಸ್ತಿ ಶೆಕೆ ಆಯ್ತು ಅಂದ್ರೆ ಎಮ್ಮೆಗಳನ್ನ ತಗೊಳ್ಳಿ ನೀರಿನಲ್ಲಿ ಬೀಳ್ತವೆ. ಸೊ ಈಜ್ ಗುಂಡಿಗಳಿದ್ರೆ ಉತ್ತಮ. ಈಜ್ ಗುಂಡಿಗಳಲ್ಲಿ ಇಲ್ಲ ಅಂದ್ರೆ ದಿನಕ್ಕೆ 1 ಸಲನಾದ್ರೂ ಅಥವಾ 2 ಸಲನಾದ್ರೂ ತಣ್ಣೀರಿನಿಂದ ಸ್ನಾನ ಮಾಡಿಸ್ಬೇಕು. ಇದರ ಚರ್ಮದ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ, ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ, ಹೆಚ್ಚು ಮೇವನ್ನು ತಿನ್ನುತ್ತೆ, ಉತ್ಪಾದನೆಯನ್ನು ಕಾಪಾಡ್ಕೋಬಹುದು. ಈ ಸಹಜವಾಗಿ ಈ ಒಂದು 4-5 ಅಂಶಗಳನ್ನ ರೈತರು ಗಮನಿಸಬೇಕು. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ, ಸಹಜವಾಗಿ ಎಲ್ಲರ ಮನೆಯಲ್ಲೂ ಸಿಂಟೆಕ್ಸ್ ಬಂದಿದೆ, ಓವರ್ ಹೆಡ್ ಟ್ಯಾಂಕ್ ಮೇಲ್ಗಡೆ ಇಟ್ಟಿರ್ತಾರೆ, ಅದು ಕಪ್ಪು ಬಣ್ಣದಿರುತ್ತೆ ಸಹಜವಾಗಿ. ನೀರು ಬಿಸಿ ಬಿಸಿ ಇರುತ್ತೆ, ಅದೇ ನೀರನ್ನ ಟ್ಯಾಪ್ ವಾಟರ್ ಆನ್ ಮಾಡಿಬಿಟ್ಟು ಕುಡಿತಾರೆ, ಅದು ನಮ್ಮ ಜಾನುವಾರುಗಳಿಗೆ ಕೊಡ್ತಾರೆ, ಅದು ಬಿಸಿಯಾಗಿರುತ್ತೆ, ಅಂತ ನೀರನ್ನು ಕುಡಿಯಲ್ಲ ಜಾನುವಾರು. ಬಿಸಿ ಇದ್ರೆ ಕುಡಿಯಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಆದಷ್ಟು ಒಂದು ಸಣ್ಣದಾಗಿ ಚಪ್ರವನ್ನ ಸಿಂಟೆಕ್ಸ್ ಮೇಲೆ ಹಾಕಿದ್ರೆ ತಂಪು ನೀರನ್ನ ಕೊಡಬಹುದು, ಇಲ್ಲ ಒಂದು 1/2 ಗಂಟೆ ಮುಂಚೆ ನೀರನ್ನ ಬಿಟ್ಟು ಅದು ತಣ್ಣಗಾದ ಮೇಲೆ ಜಾನುವಾರುಗಳಿಗೆ ಕೊಟ್ರೆ ಸರಿಯಾಗಿ ನೀರನ್ನು ಕುಡಿತವೆ ಮತ್ತೆ